25158 ಎಸ್ಟಿಡಿ ಕ್ರಮ ಸಂಖ್ಯೆ 08211 ಮೊದಲ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸಾ. ಹೇಳಿ ಸಾ, ಯಾರು ಎಲ್ಲಿಂದ? ಶ್ರೀನಗರ ತಾಲೂಕು ಸ್ವಸ್ಥ ಗ್ರಾಮದಿಂದ ಮಾಧವ ಶೆಟ್ರ ಮಾಡೋ ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ಹೇಳಿ ಮಾಧವ ಶೆಟ್ರ. ಸರ್, ಸರಣಿ ಕಾರ್ಯಕ್ರಮ ಇದು 1975 ಇಸ್ವಿಲಿದ್ದಂತ ರೇಷ್ಮೆ ಕೃಷಿ ದೇಸಾಯಿಕ್ಕು ಈಗ ನಾವು 54 ಸರಣಿ ಕಾರ್ಯಕ್ರಮ ಐಸಿ ರೇಷ್ಮೆ ಐಸಿ ಕಾರ್ಯಕ್ರಮ ನೋಡಿ ಕಾರ್ಯಕ್ರಮ ಕೇಳಿದ್ದು ಬಹಳ ಅಜಗಜಾಂತರವಾಗಿ ನಮ್ಮ ವಿಜ್ಞಾನಿಗಳು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ರೈತರಿಗೆ ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ಈ ಸರಣಿಗೆ ಗೀತೆಯನ್ನ ರಚನೆ ಮಾಡಿರ್ತಕ್ಕಂಥವ್ರು ಆಮೇಲೆ ಆಡಿದವ್ರಿಗೂ ಸುಧ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಆವತ್ತಿನ ದಿವಸ ಗಾಂಧಿ ದಾಸ್ ಅವರು ಸ್ಟೇಜ್ ಮೇಲೆ ಬರ್ದೆ ಹೋದ್ರು ಹೋದ ವರ್ಷ ನೀವೇ ಕರ್ಕ ನೋಡಿ ಎಷ್ಟು ದೊಡ್ಡ ಮನಸ್ಸು ಅವ್ರದ್ದು ಸುಧ ಇವತ್ತು ಕರೆದು ಆಕಾಶವಾಣಿಯಲ್ಲಿ ಮಾತಾಡಿಸ್ತಾ ಇದ್ದಾರೆ ಸರ್. ಅವ್ರಿಗೆ ತುಂಬ ಅಭಿನಂದನೆ. ಹಾಗೂ ಈ 54 ಸರಣಿ ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ಅದನ್ನ ನಿರೂಪಣೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇದೆ. ಆ ನಿರೂಪಣೆಯನ್ನ ನಮ್ಮ ಗುರುಗಳಾದ ಯೇಸುಮೂರ್ತಿ ಸಾಹೇಬ್ರು ಲೋಕೇಶ್ವರಿ ಮೇಡಮ್ನವರು ಈ ಕಾರ್ಯಕ್ರಮ ನಡೆಸಲು ಅನುಮತಿ ಕೊಟ್ಟಂತ ನಮ್ಮ ನಿಲಯದ ನಿರ್ದೇಶಕರಾದಂತ ಉಮೇಶ್ ಎಸ್ ಎಸ್ ಸಾಹೇಬ್ರಿಗೆ ಎಲ್ರಿಗೂ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಪ್ರಶ್ನೆ ಕೇಳ್ತೀನಿ ಗುರುಗಳ. ಕೇಳ್ಬಿಡಿ ಮಹದೇವ್ ಶೆಟ್ರೆ. ಸರ್, ನನ್ನ ಪ್ರಶ್ನೆ ಮೊದಲನೇದು ಪ್ರತಿ ಗಿಡಕ್ಕೂ 7 ಲೀಟರ್ ನೀರು ಕೊಡ್ಬೇಕು ಅಂತ ಪಾಠದಲ್ಲಿ ಕೇಳಿದೆ. ಸ್ವಲ್ಪ ಕೂದ ಮೇಲೂ ಕೊಡ್ಬೇಕೆ ಅಂತ ನನ್ನ ಪ್ರಶ್ನೆ ಒಂದು. ಎರಡನೇ ಪ್ರಶ್ನೆ, ಪ್ರತಿ ವರ್ಷವೂ ಮಣ್ಣಿನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿದ್ರು, ಆ ಗಿಡದ ಬುಡದ ಮಣ್ಣು ತಗೋಬೇಕು ಇಲ್ಲ ಮಧ್ಯೆ ಇರೋ ಮಣ್ಣು ತಗೋಬೇಕು ಅಂತ ನನ್ನ ಏನ್ ಪ್ರಶ್ನೆ ಗುರುಗಳ. ಈಗ ನೀರಿನ ಅವಶ್ಯಕತೆ ನಿಮ್ಮ ವಾತಾವರಣ ಮತ್ತೆ ನಿಮ್ಮ ಗಿಡದ ಬೆಳವಣಿಗೆಯ ಮೇಲೆ ಅವಲಂಬಿತವಾಗಿರ್ತದೆ. ಈಗ ಸಾಮಾನ್ಯವಾಗಿ ರೈತರಿಗೆ ಗಿಡಕ್ಕೆ ನೀರು ಬೇಕಾ ಬೇಡವಾ ಅಂತಕ್ಕಂಥದ್ದು ನೋಡಿದಾಗಲೇ ಗೊತ್ತಾಗುತ್ತೆ. ಈಗ ಸಾಮಾನ್ಯವಾಗಿ ನೀವು ಗಿಡ ನೋಡ್ತಾ ಇದ್ದಾಗ ಬಿಸಿಲು ಹತ್ತಿದ್ರೆ ಬಾಡ್ತಾ ಇದೆ ಅಂದ್ಕೊಳ್ಳಿ. ಬಾಡ್ತಾ ಇದೆ ಅಂತಂದರೆ ಆ ಒಂದು ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದ ನೀರಿನಂಶ ಇಲ್ಲ. ಸೊ ನಾವು ಅದಕ್ಕೆ ಒಂದು ನೀರಿನ ವ್ಯವಸ್ಥೆ ಮಾಡಬೇಕು ಅಥವಾ ಅದಕ್ಕೆ ನೀರನ್ನು ಹಾಯಿಸಬೇಕು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಒಂದು ಇನ್ನು ಮಣ್ಣಿನ ಪರೀಕ್ಷೆಗೆ ಬಂದರೆ ಸಾಮಾನ್ಯವಾಗಿ ನಾವು ವರ್ಷಕ್ಕೊಮ್ಮೆ ನೀವು ಮಣ್ಣನ್ನು ಪರೀಕ್ಷೆ ಮಾಡಿಕೊಂಡ್ರೆ ಎಷ್ಟು ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ನಾವು ಕೊಡಬೇಕಾಗತ್ತೆ ಅಂತಕ್ಕಂಥದ್ದನ್ನ ನಿರ್ಧರಿಸ್ಬೋದು. ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ಅದು ನೀವು ಮಣ್ಣಿನ ಬುಡದಲ್ಲಿ ತಗೊಳ್ಳೋದಲ್ಲ, ಏನು ಗಿಡದ ಬುಡದಲ್ಲೇ ತಗೊಳ್ಳೋದಲ್ಲ. ಈಗ ಸಾಮಾನ್ಯವಾಗಿ ನಾವು ಒಂದು ಬೇಸಿಗೆನಲ್ಲಿ ನಾವು ಮಣ್ಣನ್ನು ತೆಗಿತೀವಿ. ಮಣ್ಣೆಲ್ಲ ತೆಗಿಬೇಕಂದ್ರೆ ಒಂದು ಪ್ಲಾಟಲ್ಲಿ ಒಂದು ಭಾಗದಲ್ಲಿ 5 ಕಡೆ ನಾವು ಮಣ್ಣನ್ನು ತೆಗಿಬೇಕಾಗತ್ತೆ. ಒಂದು ಮಧ್ಯೆ ಒಂದು ಎರಡು ಕಾರ್ನರಲ್ಲಿ, ಇನ್ನೊಂದೆರಡು ಮಧ್ಯದಲ್ಲಿ, ಇನ್ನೊಂದೆರಡು ಈ ಕಡೆ ಮಧ್ಯದಲ್ಲಿ, 4-5 ಕಡೆ ತೆಗಿಬೇಕಾಗುತ್ತೆ. ಅದು 1 ಅಡಿ 2ನೇ ಅಡಿ ಅಥವಾ 3ನೇ ಅಡಿ, ಈಗ 3 ಅಡಿ 3 ಹಂತದ ಮಣ್ಣನ್ನು ತೆಗೆದುಕೊಂಡು ಎಲ್ಲವನ್ನೂ ಸಹ ನಾವು ಮಿಕ್ಸ್ ಮಾಡಿ ಅದನ್ನು ಕೊನೆಗೆ ಭಾಗ ಮಾಡಿ ಅರ್ಧ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಅದನ್ನು ಒಂದು 500 ಗ್ರಾಮಷ್ಟು ನೀವು ಈ ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ರೆ ಅದರಲ್ಲಿರತಕ್ಕಂಥ ಪೋಷಕಾಂಶಗಳು ಎಷ್ಟಿದೆ ಅಂತಕ್ಕಂಥದ್ದನ್ನ ಕಂಡುಹಿಡಿದು ಅದಕ್ಕೆ ಮತ್ತೆ ಅದಕ್ಕೆ ಇನ್ನೆಷ್ಟನ್ನು ಹಾಕಬೇಕಾಗತ್ತೆ ಅಂತಕ್ಕಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ನಿಮಗೆ ಈಗ ನೈಟ್ರೋಜನ್ ಆದರೆ ಎಷ್ಟು ಹಾಕಬೇಕು, ಫಾಸ್ಫರಸ್ ಆದರೂ ಗೊಬ್ಬರ ಎಷ್ಟು ಹಾಕಬೇಕು, ಪೊಟ್ಯಾಶ್ ಗೊಬ್ಬರ ಎಷ್ಟು ಹಾಕಬೇಕು ಅಂತಕ್ಕಂಥದ್ದನ್ನ ನಾವು ನಿರ್ಧರಿಸಿ ನಿಮಗೆ ಹೇಳ್ತೀವಿ. ಅದ್ರ ಪ್ರಕಾರ ನೀವು ಆ ಗೊಬ್ಬರಗಳನ್ನು ಪೂರೈಸ್ತಾ ಹೋಗಬೇಕಾಗುತ್ತೆ. ಒಳ್ಳೆಯದು ಮಹದೇವ್ ಶೆಟ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಯೋಗೇಂದ್ರ ಪ್ರಸಾದ್ ಎಲ್ಚಿಗೆರೆ ಗ್ರಾಮ ನಂಜನಗೂಡು ತಾಲೂಕಿನಿಂದ. ಹೇಳಿ ಯೋಗೇಂದ್ರ ಪ್ರಸಾದ್ ಅವರು. ನಮಸ್ಕಾರ ಸರ್, ಭಾಗವಹಿಸಿದ ಅಧಿಕಾರಿಗಳಿಗೆ ನಮಸ್ತೆ. ಹಲೋ, ಹೇಳಿ ಹೇಳಿ, ಕೇಳ್ತಾ ಇದ್ದೆ ಯೋಗೇಂದ್ರ ಪ್ರಸಾದ್ ಅವರೇ. ಸರ್, ಇವಾಗ ಎಲ್ಲರೂ ರೇಷ್ಮೆ ಆಗ್ಬಿಟ್ರೆ ಮಾರುಕಟ್ಟೆ ಬೆಲೆ ಇಳಿದು ಹೋದಾಗ ಯಾವ ರೀತಿ ಆಗುತ್ತೆ ಸರ್? ಮತ್ತು ಇದಕ್ಕೆ ವಿಮೆ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಎಲ್ಲರಿಗೂ? ಅದು ಸರ್ಕಾರದ ಗಮನದಲ್ಲಿದೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಕೆಲವು ಕಾರ್ಯಕ್ರಮಗಳನ್ನು ಕೆಲವು ಒಂದು ಸಂಘ ಸಂಸ್ಥೆಗಳಲ್ಲಿ ಇದರಲ್ಲಿ ಸಭೆಗಳಲ್ಲಿ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ನಮ್ಮ ಈ ಒಂದು 22ನೇನೂ ಸಹ ಈ ಬೆಳೆ ವಿಮೆಗೆ ಒಳಪಡಿಸ್ಬೇಕಂತ. ಅದನ್ನು ಸಾಮಾನ್ಯಕ್ಕೆ ಅದು ಆಗ್ಬೋದು ಗೌಡ್ರೆ, ಹಾಂ ನೋಡೋಣ. ಒಳ್ಳೆಯದು ಯೋಗೇಂದ್ರ ಪ್ರಸಾದ್. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ಸರ್. ಹೇಳಿ ಸರ್, ಯಾರು ಎಲ್ಲಿಂದ? ನಮಸ್ತೆ ಸರ್, ನಾನು ಭದ್ರವಾಳಿಯಿಂದ ವೆಂಕಟೇಶ್ ಬಿಆರ್ ಅಂತ. ಹೇಳಿ ವೆಂಕಟೇಶ್. ಸರ್, ನಮ್ಮ ಈ ಭಾಗದಲ್ಲಿ ನಂಜನಗೂಡು ತಾಲೂಕು ಈ ಭಾಗದಲ್ಲಿ ಹೆಚ್ಚು ಹಿಪ್ನೇರಳೆ ಸೊಪ್ಪು ಮೊದಲೆಲ್ಲ ಬೆಳೀತಿದ್ರು, ಈಗ ಬಹಳ ಕುಂಠಿತ ಆಗಿದೆ. ಹೆಚ್ಚಾಗಿ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ನಂಜನಗೂಡು ಭಾಗದಲ್ಲಿ ಮಾಡಿದ್ರಿ, ಬಟ್ ಆದ್ರೂ ಕೂಡ ಕೌಲಂದೇವ್ ಒಬ್ಳಿ ಈ ಕಡೆ ಸ್ವಲ್ಪ ಕಡಿಮೆ. ಮತ್ತೆ ಹೆಚ್ಚು ಮೊದಲಷ್ಟು ರೇಷ್ಮೆಗೆ ಹೆಚ್ಚು ಉತ್ತೇಜನ ಸಿಗ್ತಾ ಇಲ್ಲ ಸರ್ ಈ ಕಡೆ. ನಾವೇನ್ ಮಾಡ್ಬೇಕು ಅಂತ ಬಯಸ್ತೀರಿ ತಾವು? ಅದೇ ಸರ್, ಹೆಚ್ಚು ಮೊದಲೆಲ್ಲ ನಾವು ಒಂದು 20-30 ವರ್ಷದಿಂದ ಹೆಚ್ಚಾಗಿ ಹಿಪ್ನೇರಳೆ ಸೊಪ್ಪೆಲ್ಲ ಬೆಳೀತಿದ್ರು, ಈಗ ರೈತರು ಆ ಕಡೆ ಗಮನ ಹರಿಸ್ತಾ ಇಲ್ವಲ್ಲ ನಮ್ಮ ಭಾಗದಲ್ಲಿ ಅಂತ. ಸರ್, ಏನಾದರೂ ತರಬೇತಿ ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡ್ಬೋದು? ತರಬೇತಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ. ಸ್ಟಾಫ್ ಸ್ಟ್ರೆಂತ್ ಕಡಿಮೆ ಅದಕ್ಕೋಸ್ಕರನೇ ಈಗ ಸ್ವಲ್ಪ ನಾವು ಕಡಿಮೆ ಮಾಡಿಬಿಟ್ಟಿದ್ದೀವಿ. ಸ್ಟಾಫ್ ಇನ್ಕ್ರೀಸ್ ಮಾಡಿದ ಮೇಲೆ ಎಕ್ಸ್ಟೆಂಡ್ ಮಾಡಿದ್ವಿ. KVK ಚಾಮರಾಜನಗರ ಅವರು ಸ್ವಲ್ಪ ತರಬೇತಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಸೆರಿಕಲ್ಚರ್ಗೋಸ್ಕರ. ಒಳ್ಳೆಯದು ವೆಂಕಟೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಗಾಂಧಿದಾಸ್ ಅವರೇ, ಈಗ ನಿಮ್ಮ ಅಭಿಪ್ರಾಯ ಏನು ಈ ಸರಣಿ ಬಗ್ಗೆ? ನಿಮ್ಮ ಉದ್ದೇಶ ಏನಿತ್ತು ಈ ಸರಣಿಯನ್ನು ಆರಂಭ ಮಾಡುವಾಗ, ಸ್ವಲ್ಪ ಹೇಳ್ಬೋದಾ? ಸರ್, ಒಂದು ದೂರವಾಣಿ ಕರೆ ಇದೆ, ಮಾತಾಡ್ಬೋಣ? ಆಕಾಶವಾಣಿ ಸರ್, ಒಂದು ದೂರವಾಣಿ ಕರೆ ಇದೆ. ನಮಸ್ತೆ ಆಕಾಶವಾಣಿ, ಹೇಳಿ ಸರ್. ಯಾರು ಎಲ್ಲಿಂದ ಹೇಳಿ ಸರ್? ನಮಸ್ತೆ ಸರ್. ಯಾರು ಮಂಡ್ಯದಿಂದ ಸರ್? ಹೇಳಿ ಸರ್, ಯಾರು ಮಂಡ್ಯದಿಂದ? KC ಸೋಮಶೇಖರ್ ಅಂತ ಎತ್ಕೊಳ್ಳಿ ಕರ್ಕೋಬಿಡಿ ಸರ್. ಹೇಳಿ ಸೋಮಶೇಖರ್. ಸರ್, ಈಗ ಚಳಿಗಾಲದಲ್ಲಿ ಸೊಪ್ಪಿನ ಕೊರತೆ ಬಹಳ ಕಾಡ್ತದೆ ಸರ್. ಅದಕ್ಕೆ ಏನು ಈಗ ನಾವು ಏನು ಯಾವುದೇ ಒಂದು ರಸಗೊಬ್ಬರ ಕೊಟ್ರು ಅಥವಾ ಪೋಲಿಯೋ ಸ್ಪ್ರೇ ನೋಡಿದ್ರು ಬರಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ತಾವು ದಯವಿಟ್ಟು ತಿಳಿಸ್ಕೊಡ್ಬೇಕು ಸರ್. ಚಳಿಗಾಲದಲ್ಲಿ ಉತ್ತರ ಹೇಳ್ತಾರೆ ಕೇಳಿ. ಮತ್ತೊಂದು ಪ್ರಶ್ನೆ ಸರ್, ಈಗ ಸರ್ಕಾರದಿಂದ ಈ ಇದು ಸುಳಿ ಕೊರಕಕ್ಕೆ ಯಾವುದು ಬಿಡುಗಡೆ ಮಾಡಲಿಲ್ಲ ಯಾವುದೇ ಒಂದು ರಾಸಾಯನಿಕ. ಈಗ ನಿಮ್ಮ ಮೊದಲನೇ ಪ್ರಶ್ನೆ ಏನು, ಚಳಿಗಾಲದಲ್ಲಿ ಸೊಪ್ಪಿನ ಇಳುವರಿ ಕಡಿಮೆ ಬರುತ್ತೆ ಅಂತ. ಕಡಿಮೆ ಬರುತ್ತೆ, ಅವಧಿ ಜಾಸ್ತಿ ಕೇಳ್ತದೆ ಸೊಪ್ಪು, 45 ದಿನ ಬಿಟ್ಟರು ಆಗ ಸೊಪ್ಪು ಕುಯ್ಯಕ್ಕಾಗಲ್ಲ. ಹೌದು, ಈಗ ಅದು ಚಳಿಗಾಲ ಅಂತಂದ್ರೆ ಬೆಳವಣಿಗೆ ಸ್ವಲ್ಪ ಕುಂಠಿತವಾಗೇ ಇರುತ್ತೆ, ಕುಂಠಿತವಾಗೇ ಇರುತ್ತೆ. ನಿಮ್ಗೆ ಚಳಿಗಾಲನೇ ನಿಮಗೆ ರೇಷ್ಮೆ ಹುಳುವಿನ ಬೆಳವಣಿಗೆಗೆ ತುಂಬಾ ಅತ್ಯುನ್ನತವಾದಂತಹ ವಾತಾವರಣ. ನೀವು ಏನಂದ್ರೆ ಇಲ್ಲಿ ನಮ್ಮ ರೇಷ್ಮೆ ಹುಳು ಎಷ್ಟು ಸೊಪ್ಪನ್ನು ತಿನ್ನುತ್ತೆ ಅದರಲ್ಲಿ ಪ್ರೋಟೀನ್ ಅಂಶ ಎಷ್ಟಿರುತ್ತೆ ಅದರಲ್ಲಿ 60 ಭಾಗ ನಿಮಗೆ ಈ ರೇಷ್ಮೆ ಉತ್ಪಾದನೆಯಾಗಿ ಹೊರಗಡೆಗೆ ಬರುತ್ತೆ. ಸೊ ಮಳೆಗಾಲದಲ್ಲಿ ನೀವು ಚಳಿಗಾಲದಲ್ಲಿ ಏನಪ್ಪ ಮಾಡಬೇಕಂದ್ರೆ ಸ್ವಲ್ಪ ಮೊಟ್ಟೆನ ಕಡಿಮೆ ತೊಗೊಬೇಕು. ಎಷ್ಟು ಸೊಪ್ಪು ತಿನ್ನುತ್ತೋ ಅದರಲ್ಲಿ 60 ಭಾಗ ನಿಮ್ಗೆ ವಾಪಸ್ ಬರುತ್ತೆ. ಸೊ ಇನ್ನು ಅದಕ್ಕಿಂತ ಇಳುವರಿ ಜಾಸ್ತಿ ಮಾಡೋಕ್ಕೆ ಏನಾಗಲ್ಲ. ತುಂಬ ಮಂಡ್ಯದಲ್ಲಿ ನೋಡಿದ್ರೆ ನಿಮ್ಗೇನು ಅಂತ ಚಳಿ ಏನು ಬರೋದಿಲ್ಲ, ಸ್ವಲ್ಪ ಇಳುವರಿ ಕಡಿಮೆ ಆಗ್ಬೋದು. ಆದರೆ ನಿಮಗೆ ಗೂಡಿನ ಗುಣಮಟ್ಟ ಮತ್ತು ಹುಳುಗಳ ಸಾಕಾಣಿಕೆಗೆ ಅವಶ್ಯಕತೆ ಇರತಕ್ಕಂಥ ಒಳ್ಳೆ ವಾತಾವರಣ ನಿಮ್ಮ ಚಳಿಗಾಲದಲ್ಲೇ ಇರುತ್ತೆ. ಒಂದು ನಿಮಗೆ ಒಂದು ಮಸ್ಕಾಡೈನ್ ಅಂದರೆ ಈ ಸುಣ್ಣಕಟ್ಟು ರೋಗದ ಸಮಸ್ಯೆ ಇರ್ಬೋದು, ಅದನ್ನು ನೀವು ಅದನ್ನು ನಿಯಂತ್ರಣ ಕ್ರಮಗಳನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ಇನ್ನು ನಿಮ್ಮ ಎರಡನೇದು ಅದೇ ಸುಳಿ ಕೊರೆಯೋ ಅಂತ, ಸುಳಿ ಕೊರಳೆಯ ಸುಳಿ ಔಷಧಿ, ಸುಳಿ ಅಂದ್ರೆ ಅದನ್ನ ನಾವು ಎಲೆ ಸುರುಳಿ ರೋಗ ಅಂತೀವಿ, ಇಂಗ್ಲಿಷ್ ಅಲ್ಲಿ ಲೀಫ್ ರೋಲರ್ ಅಂತೀವಿ. ಅದಕ್ಕಿದೆ, ನೀವು ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಅದನ್ನ ಸಾವಯವ ರೂಪದಲ್ಲಿ ಅದನ್ನ ನಿರ್ಮೂಲನಾ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಈಗ ಈ ಎಲೆ ಸುರುಳಿ ರೋಗ ಅಂತಕ್ಕಂಥದ್ದು ಬೇರೆ ಕಡೆಯಿಂದ ಎಲ್ಲೋ ಬೇರೆ ತೋಟದಿಂದ ಬಂದು ನಿಮ್ಮ ತೋಟದಲ್ಲಿ ಸಂಸಾರ ಮಾಡ್ತಕ್ಕಂಥದ್ದಾಗಲಿ ಅಥವಾ ಬೆಳವಣಿಗೆ ಆಗತಕ್ಕಂಥದ್ದಾಗಲಿ ಅಲ್ಲ, ಅದು ನಿಮ್ಮ ತೋಟದಲ್ಲೇ ಉಳಿಯುತ್ತೆ, ನಿಮ್ಮ ತೋಟದಲ್ಲೇ ಸಂಸಾರ ಮಾಡುತ್ತೆ, ನಿಮ್ಮ ತೋಟದಲ್ಲೇ ಅದು ಅದರ ಜೀವನ ಕ್ರಮಗಳನ್ನು ನಿರ್ವಹಿಸುತ್ತೆ. ಈಗ ಏನಾಗುತ್ತೆ, ಅದು ಇದು ಉಳಿ ಎಲೆ ಸುರುಳಿ ಒಂದು ಮಾಗಿ ಉಳುಮೆ ಮಾಡಬೇಕು ನೀವು. ಒಂದು ಮಾಗಿ ಉಳುಮೆ ಮಾಡಿದಾಗ ಏನಾಗುತ್ತೆ, ಅದ್ರ ಕೋಶ ಇರುತ್ತಲ್ಲ, ಅದ್ರ ಕೋಶ ಎಲ್ಲ ನಿಮ್ಮ ಭೂಮಿನಲ್ಲೇ ಇರುತ್ತದೆ. ಅದು ಮಳೆಗಾಲಕ್ಕೆ ಕೋಶ ನಿಮಗೆ ಚಿಟ್ಟೆ ಆಗಿ ಹೊರಬಂದು ಅದು ಎಲ್ಲ ಒಂದೊಂದು ಕುಡಿನಲ್ಲಿ ಮೊಟ್ಟೆ ಇಟ್ಕೊಂಡು ಹೋಗುತ್ತೆ. ನೀವು ಈಗ ಮಾಗಿ ಉಳುಮೆ ಅಂತ ಮಾಡಿದಾಗ ಏನಾಗುತ್ತೆ, ಸುಮಾರು ಅದು ಎಲ್ಲ ಬಿಸಿಲಿಗೆ ಒಡೆದಾಗ ಹಕ್ಕಿನೋ ಎಲ್ಲ ಏನೋ ಏರ್ಕೊಂಡು ಅದನ್ನು ತಿನ್ನುತ್ತೆ. ಒಂದು ನಮಗೆ ನೀವು ಆಗದೇ ಇಲ್ಲ, ನಾವು ಈ ಒಂದು ವಿಧದಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇಲ್ಲ ಅಂದಾಗ ಕೆಲವು ಕೆಮಿಕಲ್ಸನ್ನು ನಾವು ಆಗಲೇ ನಾವು ಹೇಳಿದ್ದೀವಿ, ಈ ಇಂಟರ್ಪ್ರಿಟ್ ಅಂತಕ್ಕಂಥದ್ದು ಒಂದು ಔಷಧಿನ ನಾವು ಹೇಳಿದ್ದೀವಿ. ಅದು ಪ್ರತಿ ಲೀಟ್ರಿಗೆ 1.5 ಮಿಲಿಯಷ್ಟು ಹಾಕಿ ನೀವು ಸ್ಪ್ರೇ ಮಾಡಬೇಕಾಗುತ್ತೆ. ಅದು ಸ್ಪ್ರೇ ಮಾಡಿದ ನಂತರ 20 ದಿನಗಳ ನಂತರನೇ ನೀವು ಸೊಪ್ಪನ್ನು ಕೊಡಬೇಕಾಗುತ್ತೆ. ಇನ್ನು ನೀವು 20ನೇ ದಿನ ಇನ್ನು ಒಂದು 15 ದಿನ ಆಗಿದೆ 20 ದಿನ ಆಗಿದೆ ಅದು ಸರಿಯಾಗಿ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದರೆ ಇನ್ನೊಂದು ನೀವು ಈ ನೀಮ್ ಆಯಿಲ್ ಅಂತ ಸಿಗುತ್ತೆ, ನೀಮ್ ಆಯಿಲ್. ಅದಕ್ಕೆ ನಿಮಗೆ ನೀಮ್ ಆಯಿಲು ನೀವು ಒಂದು 3 ml/L ಹಾಕಿ ಆ ನೀಮ್ ಆಯಿಲನ್ನು ಸಹ ಬೇವಿನ ಎಣ್ಣೆ ಅದನ್ನು ಸಹ ನೀವು ಹೊಡ್ಕೊಳ್ಬೋದು. ಅದು ಸೇಫ್ಟಿ ಪೀರಿಯಡ್ ಒಂದು 5 ದಿನ. ಫಸ್ಟು ನೀವು ಇಂಟರ್ಪ್ರಿಟ್ ಹೊಡೆದ್ಬಿಡ್ಬೇಕು. ನಿಮ್ಮ ಕಂಟ್ರೋಲಿಗೆ ಬರಲಿಲ್ಲ ಅಂತಂದಾಗ ಒಂದು ಸಾರಿ ನೀವು ಬೇವಿನ ಎಣ್ಣೆ ಹೊಡ್ಕೊಂಡ್ರೆ ನೀವು ಅದು ಒಂದು ಸುಮಾರು ಒಂದು 90-95% ಅದು ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ಒಳ್ಳೆಯದು. ಸೋಮಶೇಖರ್ ಅವರೇ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಹಲೋ ಸರ್. ನಮಸ್ಕಾರ ಹೇಳಿ ಸರ್. ನಾನು ಬಿಳಿಕೆರೆಯಿಂದ ಚಿನ್ನಣ್ಣ ಸರ್. ಹೇಳಿ ಚಿನ್ನಣ್ಣ ಅವರೇ. ಅದು ಉಪ್ಪಿನಲ್ಲೇ ಕಟ್ಟಿ ಎಷ್ಟೆಷ್ಟಡಿಗೆ ಹಾಕ್ಬೇಕು ಅಂತ ಗೊತ್ತಾಗಲಿಲ್ಲ ಸರ್, ಕೇಳ್ತಾ ಇದ್ದೀನಿ ಸರ್. ಎಷ್ಟಡಿಗೆ ಹಾಕ್ಬೇಕು ಸರ್? ಎಷ್ಟೆಷ್ಟು ಅಡಿಗೆ ಅಂತ ಅದು ನಿಮ್ಮಲ್ಲಿ ನೀವು ನಿರ್ಧಾರ ಮಾಡ್ಕೊಳ್ಬೇಕಾಗತ್ತೆ. ಈಗ ಉದಾಹರಣೆಗೆ ನಿಮ್ಮ ಹತ್ರ ಟ್ರ್ಯಾಕ್ಟರ್ ಇದೆಯಾ, ಅದು ಉಳುಮೆ ಮಾಡಬೇಕಲ್ವಾ, ಉಳುಮೆ ಮಾಡೋಕ್ಕೆ ಏನು ಟಿಲ್ಲರ್ ಇದೆಯಾ, ಟ್ರ್ಯಾಕ್ಟರ್ ಇದೆಯಾ, ಅಥವಾ ಹಸುಗಳನ್ನಲ್ಲೇ ಉಳುಮೆ ಮಾಡಬೇಕಾ, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಈಗೆಲ್ಲ ನಾವು ಈಗ ಒಂಥ ವೈಡರ್ ಸ್ಪೇಸಿಂಗ್ನ ಅಡ್ವೊಕೇಟ್ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಮಣ್ಣಿನ ಗುಣಮಟ್ಟನೂ ಸಹ ಮುಖ್ಯವಾಗುತ್ತೆ. ನಿಮ್ಮ ಮಣ್ಣಿನಲ್ಲಿ ಸಾಕಷ್ಟು ಫಲವತ್ತತೆ ಇದೆ ಅಂತಂದರೆ 9 ಅಡಿ 3 ಅಡಿ ಹಾಕ್ಕೊಳ್ಳಿ. 9 ಅಡಿ 3 ಅಡಿ 9 ಅಡಿ 3 ಅಡಿ ಹಾಕ್ಕೊಂಡಾಗ ನೀವು ಟ್ರ್ಯಾಕ್ಟ್ರಲ್ಲಿ ಮಧ್ಯೆ ಒಂದು ಸೈಡ್ ಉಳ್ಕೊಬೋದು ಅಲ್ವಾ. ಇನ್ನೊಂದು ಸೈಡು ನೀವು ಏನು ಹುಳ ಅವಶ್ಯಕತೆ ಇಲ್ಲ. ಇಲ್ಲ ನಮಗೆ ಭೂಮಿಯ ಫಲವತ್ತತೆ ಕಡಿಮೆ ಇದೆ ಅಂತಂದರೆ 9 ಅಡಿ 9 ಅಡಿ ಹಾಕ್ಕೊಳ್ಳಿ. ಇಲ್ಲ ನಾವು ಮರಗಡ್ಡಿಗೆ ಹೋಗ್ತೀವಿ ಅಂದರೆ 10 ಅಡಿ 10 ಅಡಿ ಹಾಕ್ಕೊಳ್ಳಿ. ನೀವು ಯಾವುದೇ ಥರವಾದಂತಹ ಈ ಸ್ಪೇಸಿಂಗ್ ಹಾಕಿದ್ರೂ ಒಂದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ಗಿಡ ನೀವು ಹಾಕಿರ್ತಕ್ಕಂಥ ಸ್ಪೇಸಿಂಗಲ್ಲಿ ಎಷ್ಟು ಚದರಡಿ ಜಾಗವನ್ನು ಆಕ್ರಮಿಸಿಕೊಂಡಿರುತ್ತೆ. ಈಗ 3 ಅಡಿ 3 ಅಡಿ ಹಾಕಿದ್ರಿ ಅಂದ್ಕೊಳ್ಳಿ, ಅಲ್ಲಿಗೆ 1 ಗಿಡ 9 ಚದರ ಅಡಿಯಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿದೆ ಅಂತ. ಈಗ 9 ಅಡಿ 3 ಅಡಿ ಅಂತ ಅಂದ್ಕೊಳ್ಳಿ, 9 ಎಲ್ಲ ಗುಣಿಸ್ಕೊಳ್ಳೋದು ಅದನ್ನ 9 × 3 = 27 ಚದರ ಅಡಿ ಒಂದು ಗಿಡ ಆಕ್ರಮಿಸಿಕೊಂಡಿದೆ ಅಂತ. 5 ಅಡಿ 5 ಅಡಿ ಹಾಕಿದ್ರಿ ಅಂದ್ಕೊಳ್ಳಿ. ನಮ್ಮ ಹತ್ರ ಟಿಲ್ಲರ್ ಇದೆ ಸರ್, ಹಂಗೂ ಉಳುಮೆ ಮಾಡ್ಕೊಳ್ತೀವಿ ಹಿಂಗೂ ಉಳುಮೆ ಮಾಡ್ಕೊಳ್ತೀವಿ ಅಂತಂದ್ರೆ 5 ಅಡಿ ಹಾಕಿದ್ರಿ ಅಂದ್ಕೊಳ್ಳಿ. 5 ಅಡಿ 5 ಅಡಿ ಅಂದರೆ 25 ಅಡಿ 1 ಗಿಡ ಒಂದು ಗಿಡ ಆಕ್ರಮಿಸ್ಕೊಂಡಿದೆ ಅಂತ. ನೀವು ಅದನ್ನು ಗಿಡನ ಟ್ರೈನ್ ಮಾಡ್ಕೊಳ್ಬೇಕಾದ್ರೆ ಪ್ರತಿ 1 ಚದರ ಅಡಿಗೆ 1 ರೆಂಬೆ ಇರೋ ಥರ ನೀವು ನೋಡ್ಕೊಳ್ಬೇಕು. ಈಗ 5 ಅಡಿ 5 ಅಡಿ ಆದರೆ 25 ರೆಂಬೆಗಳನ್ನ ಒಂದು ಗಿಡದಲ್ಲಿ ಬಿಟ್ಕೊಳ್ಬೇಕು. 10 ಅಡಿ 10 ಅಡಿ ಆದರೆ 100 ರೆಂಬೆ ಬರೋವರೆಗೂ ಸಹ ಅದನ್ನು ಬಿಟ್ಕೊಳ್ಬೇಕು. ಈಗ 9 ಅಡಿ 3 ಅಡಿ ಅಂದರೆ 27 ರೆಂಬೆನ ಒಂದು ಗೂಡಿನಲ್ಲಿ ಬಿಟ್ಕೊಳ್ಬೇಕು. ಈ ಥರ ನೀವು ಗಿಡನ ಟ್ರೈನ್ ಮಾಡ್ಕೊಂಡು ಹೋಗಬೇಕು. ಒಳ್ಳೆಯದು ಚಿನ್ನಣ್ಣವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಗಾಂಧಿದಾಸ್ ಅವರೇ, ದಯಮಾಡಿ ಹೇಳಿ, ರೇಷ್ಮೆ ಐಸರಿ ಸರಣಿ ಮಾಡುವಾಗ ನಿಮ್ಮ ಉದ್ದೇಶ ಏನಿತ್ತು? ನಮ್ಮ ಕೇಂದ್ರೀಯ ರೇಷಮ್ ಮಂಡಳಿಯಿಂದ ನಾವು ಈ ಕಾರ್ಯಕ್ರಮ ಶುರು ಮಾಡಿದ್ವಿ. ಅದು ಆಕಾಶವಾಣಿ ಟು ಪಾಪ್ಯುಲರೈಸ್ ದ ಟೆಕ್ನಾಲಜೀಸ್. ಯಾವುದ್ಯಾವುದು ಟೆಕ್ನಾಲಜೀಸ್ ರೆಡಿ ಮಾಡಿದ್ವಿ ನಮ್ಮ ಸಂಸ್ಥೆಯಿಂದ, ಅದು ರೈತರು ಅವರ ಹತ್ರ ಹೋಗಬೇಕು ಅಂದ್ಬಿಟ್ಟು ಇದು ಶುರು ಮಾಡಿರೋದು. ಇದು ಸಕ್ಸಸ್ಫುಲ್ಲಿ 54 ವಾರ ನಡೆಸ್ತಾ ಇದ್ವಿ. ಇದು ತುಂಬ ಬೆನಿಫಿಷಿಯಲ್ ಆಯಿತು ನಮ್ಮ ರೈತರು, ಸೆರಿಕಲ್ಚರ್ ರೈತರುಗಳಿಗೆ. ಇಟ್ಸ್ ಎ ಗುಡ್ ಪ್ರೋಗ್ರಾಮ್. ಫ್ಯೂಚರಲ್ಲಿ ನಾವು ಇದು ಕಂಟಿನ್ಯೂ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆರಂಭದಲ್ಲಿ ತಾವು ಉದ್ಘಾಟನಾ ಸಮಾರಂಭದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರಿ ಅಲ್ವಾ? ಆ ಕಾರ್ಯಕ್ರಮ ನಾವು ಕಳೆದ ವರ್ಷ ಜನವರಿ 24ನೇ ತಾರೀಕಿನಂದು ಮಾಡಿದ್ವಿ ನಿಮ್ಮ ಸಂಸ್ಥೆಯ ಆವರಣದಲ್ಲಿ. ಈಗ ಇದನ್ನ ಸಮಾರೋಪ ಮಾಡೋದಕ್ಕೂ ಕೂಡ ಒಂದು ಸಮಾರಂಭ ಏನಾದ್ರು ಮಾಡ್ತೀರಾ? ಒಂದು ಸಣ್ಣ ಪುಸ್ತಕದ ಕ್ಲೋಸಿಂಗ್ ಪ್ರೋಗ್ರಾಮ್ ಒಂದು ಪುಸ್ತಕ ಏನಾದ್ರು ಮಾಡಿ, ಅಥವಾ ಒಂದು ಕಿರು ಹೊತ್ತಿಗೆ ಲೀಫ್ಲೆಟ್ ಏನಾದ್ರು ಕೊಡೋ ಉದ್ದೇಶ ಇದೆಯಾ? ಹೇಗೆ ಆ ಥರ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಫೆಬ್ರವರಿ ಲಾಸ್ಟ್ ವೀಕ್ ಪ್ಲಾನ್ ಮಾಡ್ತಾ ಇದ್ವಿ. ಲಾಸ್ಟ್ ವೀಕಲ್ಲಿ 27ನೇ ತಾರೀಕು ಇಲ್ಲಾಂದ್ರೆ 21 ಇದು ಮಧ್ಯದಲ್ಲಿ ಏನೋ ಒಂದು ದಿನ ಸಮಾರೋಪ ಕನ್ಕ್ಲೂಡಿಂಗ್ ಸೆರೆಮನಿ ಪ್ಲಾನ್ ಮಾಡೋಣ. ಓಕೆ, ಮಾಡೋಣ. ಅಂದರೆ ರೈತರುಗಳು ಮತ್ತೊಮ್ಮೆ ನಿಮ್ಮ ಸಂಸ್ಥೆಗೆ ಬರಬಹುದು, ಸಂಸ್ಥೆ ನೋಡಬಹುದು, ಒಂದು ದಿನದ ತರಬೇತಿ ಕೂಡ ಆದಂಗೆ ಆಗುತ್ತೆ. ಒಂದು ದಿನ ತರಬೇತಿ ವರ್ಕ್ಶಾಪ್ ಇಟ್ಕೊಳ್ಳೋಣ. ಈಗ ಒಂದು ಏನಂದರೆ, ಈಗ ನೋಡಿ ಆಗಲೇ ನಮ್ಮ ಸರ್ ಹೇಳ್ದಂಗೆ ಈ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಸಿಬ್ಬಂದಿ ಕೊರತೆ ಇದ್ದಾಗ ಇಂಥವ ಒಂದು ಮೀಡಿಯಾಗಳನ್ನ ಉಪಯೋಗಿಸ್ಕೊಂಡಾಗ ಏನು ತಂತ್ರಜ್ಞಾನಗಳು ಅಭಿವೃದ್ಧಿ ಮಾಡಿರ್ತೀವಿ ಅದು ಸ್ವಲ್ಪ ರೈತರಿಗೆ ತಲುಪಕ್ಕೆ ಒಂದು ಸೂಕ್ತವಾದಂತಹ ಮಾರ್ಗ ಅಂತ ನನ್ನ ಅನಿಸಿಕೆ. ಇನ್ನು ಈ ಮುಕ್ತಾಯ ಸಮಾರಂಭ ಹೇಳೋದಾದರೆ ಅಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ. ಸರ್ ಹೇಳ್ತಾ ಇದ್ರು ಒಂದು ಸ್ವಲ್ಪ ಜನ ರೈತರನ್ನು ಸಹ ನಾವು ಅವತ್ತು ಕರೆದುಬಿಟ್ಟು ಅವರ ಅನಿಸಿಕೆ ಈ ಸರಣಿಯ ಬಗ್ಗೆ ಅನಿಸಿಕೆ ಏನಿದೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಇನ್ನೂ ರೈತರಿಗೆ ಯಾವ ಮಟ್ಟದಲ್ಲಿ ಈ ಸರಣಿಯನ್ನು ಮುಂದೆ ತಗೊಂಡು ಹೋಗ್ಬೋದು ಅಂತ ಕೆಲವು ಅಭಿಪ್ರಾಯಗಳನ್ನು ಸಹ ಸಂಗ್ರಹಿಸಿ ನಾವೊಂದು ವ್ಯವಸ್ಥೆ ಮಾಡಿ ಈ ತಿಂಗಳು ಕೊನೆಯಲ್ಲಿ ಒಂದು ಪ್ರೋಗ್ರಾಮ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ, ನಮ್ಮ ರೈತ ಬಾಂಧವರ ಸಹಕಾರದಿಂದ ಅದು ಆಗಲಿ ಅಂತ ಕೇಳ್ಕೊಳ್ಳೋಣ. ಕೇಳಿದ್ರೆ ರೇಷ್ಮೆ ಐಸರಿ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ನೇರ ಫೋನಿನ್ ಕಾರ್ಯಕ್ರಮವನ್ನು ತಾವು ಆಲಿಸ್ತಾ ಇದ್ದೀರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳು, ಕೃಷಿ ಸಂಶೋಧನೆ, ವಿಸ್ತರಣೆ, ತರಬೇತಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನನ್ನೊಂದಿಗೆ ಇದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಸ್ ಗಾಂಧಿದಾಸ್ ಅವರು, ಹಾಗೆ ಇದೇ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ದಯಾನಂದ್ ಅವರು. ನೀವು ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 251-2-255-089 ಮೈಸೂರಿನ STD ಕ್ರಮ ಸಂಖ್ಯೆ 0821. ಡಾಕ್ಟರ್ ಗಾಂಧಿದಾಸ್ ಅವರೇ, ಈಗ ಪ್ರಸ್ತುತ ರೇಷ್ಮೆ ಪರಿಸ್ಥಿತಿ ಯಾವ ಥರ ಇದೆ ನಮ್ಮ ದೇಶದಲ್ಲಿ? ಯಾಕೆಂದರೆ ನಾವು ರೇಷ್ಮೆ ಮಾಡಿ ಮಾಡಿ ಮಾಡಿ ಅಂತ ಹೇಳ್ತೀವಿ, ಆದರೆ ಭಾಳಷ್ಟು ಜನರಿಗೆ ಹೆದರಿಕೆ ಇರುತ್ತೆ, ಎಲ್ಲರೂ ರೇಷ್ಮೆ ಬೆಳೆದ್ಬಿಟ್ರೆ ಮುಂದೆ ಏನಾದರೂ ಮಾರುಕಟ್ಟೆ ಬಿದ್ದೋಗ್ಬೋದಾ? ಅಗ್ರಿಕಲ್ಚರ್ ಚೆನ್ನಾಗಿ ಬರ್ತಾ ಇದೆ, ನಾವು ಇಂಡಿಯಾ ಇಸ್ ದ ಎರಡನೇ ಸ್ಥಿತಿಯಲ್ಲಿ ಇದೆ. ಫಸ್ಟ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಚೈನಾ. ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ ಟೆಕ್ನಾಲಜೀಸ್, ಹಿಪ್ಪಿನೆರಲೆ, ಹೊಸ ಹೊಸ ತಳಿಗಳು, ಹೊಸ ನಮ್ಮ ಗೂಡು ಕಟ್ಟೋದು ಸಿಲ್ಕ್ವಾಮ್ ತಳಿಗಳು ನಾವು ಬಿಡುಗಡೆ ಮಾಡ್ತಾ ಇದ್ವಿ. ಅದು ನಾವು ಈಗ ಪ್ರೊಡಕ್ಷನ್ 40,000 metric tons ಇಡೀ ದೇಶದಲ್ಲಿ ನಮ್ಮದು ಸಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇದೆ. ರಾ ಸಿಲ್ಕ್ ಪ್ರೊಡಕ್ಷನ್ ನಾವು 50,000 metric ton ಕ್ರಾಸ್ ಮಾಡಬೇಕಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ವಿ. ಸರ್, ಒಂದು ದೂರವಾಣಿ ಇದೆ ಸರ್, ಮಾತಾಡೋಣ. ಓಕೆ, ಒಂದು ದೂರವಾಣಿ ಕರೆ ಇದೆ, ಮಾತಾಡೋಣ ಸರ್. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ವೆಂಕಟೇಶ್ ಲಕ್ಷ್ಮೀಪುರ ಮೈಸೂರು ತಾಲೂಕು ಕಟ್ಬಾವಳಿ ಮೈಸೂರು ಜಿಲ್ಲೆ. ಹೇಳಿ ವೆಂಕಟೇಶ್ ಅವರು. ದಯಾನಂದ್ ಸಾವರ್ಗ ಮತ್ತೆ ರಾಮದಾಸ್ ಸರ್, ನಮಸ್ಕಾರ. ಸರ್, ನಮ್ದು ಏನಾಗದೆ ಅಂದ್ರೆ ಇಲ್ಲಿ ನಮ್ದು ಮೈಸೂರು ತಾಲೂಕು ಬರುತ್ತೆ, ಇಲ್ಲಿ ನಮ್ಮಲ್ಲಿ ಒಂದು ಒಬ್ರು ಇಬ್ರು ಮಾತ್ರ ರೇಷ್ಮೆ ಮಾಡಿದ್ರು. ಇಲ್ಲಿ ನಮ್ಗೆ ಮಾಹಿತಿ ಕೊರತೆ ಐತೆ ಸರ್, ನಮ್ಗೆ ಏನಾದ್ರು ಒಂದು ನಮ್ ಗ್ರಾಮಕ್ಕೆ ಬಂದು, ಇಲ್ಲ ನಮ್ ಜಿಲ್ಲಾ ನಮ್ಮ ತಾಲೂಕು ಪಂಚಾಯತಿ ಇದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬಂದು ನಮ್ಗೆ ಏನಾದ್ರು ಒಂದು ಮಾಹಿತಿ ಕೊಡ್ಬೋದಾ ಸರ್? ನಿಮ್ಗೆ ಮೈಸೂರು ನಮ್ಮ ಸಂಸ್ಥೆ ಎಷ್ಟು ದೂರ ಆಗುತ್ತೆ? ಹಾ ಸರ್, ಒಂದ್ 11 kilometers ಆಗುತ್ತೆ ಸರ್. 11 kilometers, ದಯವಿಟ್ಟು ಒಂದ್ಸರಿ ಬಂದ್ಬಿಡಿ. ಹದಿನೈದು ಕಿಲೋಮೀಟರ್ ಆಯ್ತು, ದಯವಿಟ್ಟು ಒಂದ್ಸರಿ ಮೈಸೂರಿಗೆ ಬಂದ್ಬಿಡಿ. ನಮ್ಮ ಹೆಸರು, ನಮ್ಮ ದೂರವಾಣಿನೆಲ್ಲ ತಗೊಳ್ಳಿ, ಅಲ್ಲಿ ಬಂದ್ರೆ ನಿಮ್ಗೆ ಏನೇನು ಮಾಹಿತಿ ಬೇಕೋ ಅದನ್ನ ಕೊಡೋಣ, ಮತ್ತೆ ನಿಮ್ಮೂರ್ಗು ನಿಮ್ಗೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾನು ಹಬ್ಬ ಬರ್ಬೋದು, ಇಲ್ಲಿ ನಮ್ಮ ಜನಗಳಿಗೆ ಬೆಳೆಯಕ್ಕೆ ಆಸೆ ಐತೆ, ಅವ್ರು ಎಲ್ಲ ಅಲ್ಲಿಗೆ ಬರಕ್ಕೆ ಪ್ರಯತ್ನ ಮಾಡಿಕಿಲ್ಲ ಸರ್. ತಾನು ಏನಾದ್ರು ನಮ್ಮ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಇಲ್ಲಾಂದ್ರೆ ನಮ್ಮ ಗ್ರಾಮಕ್ಕೆ ಹೋಗಿ ಭೇಟಿ ಕೊಡಕ್ ಆಗ್ತದ? ದಯವಿಟ್ಟು ವೆಂಕಟೇಶ್ ಮಾಡೋಣ, ನೀವ್ ಒಂದ್ಸಾರಿ ಬಂದು ನಮ್ಮನ್ನ ಭೇಟಿ ಮಾಡಿ ನಮ್ಮ ಸಂಸ್ಥೆನಲ್ಲಿ, ನಿಮ್ಮ ಅವಶ್ಯಕತೆಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವೊಂದು ಕಾರ್ಯಕ್ರಮ ಬೇಕಾದ್ರೆ ಅಲ್ಲಿ ನಮ್ಮ ಎಲ್ಲ ನುರಿತ ವಿಜ್ಞಾನಿಗಳು ನಿಮ್ಮ ಊರಿಗೆ ಒಂದು ಭೇಟಿ ಮಾಡಿಸೋಣ, ನಮಗೂ ತುಂಬಾ ಸಂತೋಷನೇ. ಸರ್, ಏನಂದ್ರೆ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಐತೆ, ನಮ್ದು ಎರಡು ಬೆಳೆ ಆಗೋ ಪ್ರದೇಶ, ಯಾರು ಇಂಟ್ರೆಸ್ಟ್ ಮಾಹಿತಿ ಕೊರತೆಯಿಂದ ಯಾರು ಮಾಡಕ್ಕೆ ಆಸೆ ಪಡ್ತಾರೆ ಸರ್? ಇಲ್ಲ, ಮಾಹಿತಿ ನಿಮಗೆ ಬೇಕಂದಾಗ ಕೊಡಕ್ ಜನ ಇದ್ದೀವಿ ಅಲ್ವಾ. ನಿಮ್ಗೆ ಯಾರಿಗೆ ಮಾಹಿತಿ ಬೇಕೋ ಅವ್ರು ಮೊದಲು ಬರಬೇಕು ನಮ್ಮ ಹತ್ರ. ನೀವು ಮೊದಲು ಹೋಗಿ ವೆಂಕಟೇಶ್, ಆಮೇಲೆ ಅವರು ನಿಮ್ಮ ಊರಿಗೆ ಬರ್ತಾರೆ. ಖಂಡಿತ ಖಂಡಿತ ಮಾಡೋಣ. ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ಕಾರ ಸರ್, ಹೇಳಿ. ಸರ್ ನಮಸ್ಕಾರ ಸರ್, ನಾನು ನಂಜನಗೂಡು ತಾಲೂಕು ಉಳ್ಳಳ್ಳಿ ಹೋಬಳಿ ಕಣೇನೂರಿಂದ ಸರ್. ಹೆಸರು? ಸರ್ವೇಶ್ ಮೂರ್ತಿ ಅಂತ. ಹೇಳಿ ಸರ್ವೇಶ್ ಮೂರ್ತಿ. ನಾವೀಗ ರೇಷ್ಮೆ ಬೆಳೆ ಬೆಳೀತಾ ಇದೀವಲ್ಲ, ರೇಷ್ಮೆ ಬೆಳೆ ಬೆಳೆದಾಗ ಅದರಿಂದ ರೇಷ್ಮೆ ಹುಳುಗ್ ಮಾತ್ರ ಉಪಯೋಗ ಆಗುತ್ತೆ, ಅದರಿಂದ ಬೇರೆ ಉಪಯೋಗ ಪಡ್ಕೋಬೋದ ಸರ್? ಬೇರೆ ಉಪಯೋಗ ಪಡ್ಕೊಬೇಕು ಅನಿಸ್ತಾ ಇದೆಯಾ ನಿಮಗೆ ಸರ್? ಆ ರೇಷ್ಮೆ ಸೊಪ್ಪಿಂದ ರೇಷ್ಮೆ ಹುಳುಗ್ ಮಾತ್ರ ಉಪಯೋಗ ಆಗುತ್ತೆ, ಇಲ್ಲ ಬೇರೆ ರೀತಿ ಏನಾದ್ರೂ ಅದರಿಂದ ಮಾಡ್ಬೋದಾ? ಈಗ ನಮ್ಗೆ ರೇಷ್ಮೆ ಉತ್ಪಾದನೆಗೆ ಉಪಯೋಗಿಸೋದ್ರಿಂದನೇ ಚೆನ್ನಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಏನು ರೇಷ್ಮೆ ಉತ್ಪಾದನೆ ಆಗ್ತಾ ಇದೆ, ಇವತ್ತು ಸುಮಾರು 29,892 ಮೆಟ್ರಿಕ್ ಟನ್ ಅಷ್ಟು ಕಚ್ಚಾ ರೇಷ್ಮೆನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ನಮ್ಮ ಉತ್ಪಾದನೆಗಿಂತ ನಮ್ಮ ಬೇಡಿಕೆನೇ ಜಾಸ್ತಿ ಇದೆ. ಈಗ ನಮಗೆ ನಮ್ಮ ಬಳಕೆಗೆ ಸ್ವಬಳಕೆಗೆ ಎಷ್ಟು ಕಚ್ಚಾ ರೇಷ್ಮೆ ಬೇಕೋ ಅಷ್ಟು ಕಚ್ಚಾ ರೇಷ್ಮೆನ ನಾವು ಉತ್ಪಾದನೆ ಮಾಡ್ತಾ ಇಲ್ಲ. ಇನ್ನು ನಮಗೆ ಅವಶ್ಯಕತೆ ಇರತಕ್ಕಂಥ ಕಚ್ಚಾ ರೇಷ್ಮೆನ ನಾವು ಚೀನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಚೀನಾನೂ ಈಗ ಪ್ರತಿ ವರ್ಷ ಅವ್ರದ್ದು ಒಂದು ಕಚ್ಚಾ ರೇಷ್ಮೆ ಉತ್ಪಾದನೆ ತುಂಬ ಕಡಿಮೆ ಆಗೋಗ್ತಾ ಇದೆ. ಸುಮಾರು ಹಿಂದೆ ಎಲ್ಲ ಒಂದು 150,000 ಮೆಟ್ರಿಕ್ ಟನ್ ಅಷ್ಟು ಕಚ್ಚಾ ರೇಷ್ಮೆನ ಅವರು ಉತ್ಪಾದನೆ ಮಾಡ್ತಾ ಇದ್ರು. ಇವತ್ತೆಲ್ಲ ಒಂದು 50,000-55,000 ಮೆಟ್ರಿಕ್ ಟನ್ ಅಷ್ಟು ಕಚ್ಚಾ ರೇಷ್ಮೆನ ಅವರು ಉತ್ಪಾದನೆ ಮಾಡ್ತಿದ್ದಾರೆ. ಇನ್ನು ಒಂದು ಎರಡು ಉದ್ದೇಶದಿಂದ ನಾವು ಈ ಇಪ್ಪನೇಳೆ ಸೊಪ್ಪನ್ನ ರೇಷ್ಮೆ ಹುಳಿಗೆ ತಿನ್ನಿಸಿ ಗೂಡನ್ನ ಮಾಡಬೇಕು ಅಂತದ್ದು. ಒಂದು, ನಮಗೆ ಅವಶ್ಯಕತೆ ಇರತಕ್ಕಂಥ ರೇಷ್ಮೆನ ನಾವೇ ಮಾಡ್ಕೊಳ್ಳೋಣ ಅನ್ನೋದೊಂದು. ಎರಡನೇದು, ಈಗ ಎಷ್ಟೋ ಪ್ರಪಂಚದ ದೇಶಗಳು ರೇಷ್ಮೆಗೆ ಚೀನಾವನ್ನ ಅವಲಂಬಿಸಿದವೆ. ಈ ಚೀನಾ ದಿನೇ ಅವ್ರದ್ದು ಪ್ರೊಡಕ್ಷನ್ ಕಡಿಮೆ ಆಗ್ಬಿಟ್ರೆ ನಮಗೊಂದು ಅವಕಾಶ ಇರುತ್ತಲ್ಲ ನಮ್ಮ ರೇಷ್ಮೆನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿ ದುಡ್ಡನ್ನ ಇಸ್ಕೊಳಕ್ಕೆ. ಆ ಒಂದು ಇನ್ನೂ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗ ಮಲ್ಬರಿನಲ್ಲಿ ಅದು ಕೆಲವು ಡಯಾಬಿಟಿಕ್ ಅಂದ್ರೆ ಈ ಸಕ್ಕರೆ ಕಾಯಿಲೆಗೆ ಬರತಕ್ಕಂತ ಪ್ರಾಪರ್ಟೀಸ್ ಅದರಲ್ಲಿ ಇದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ನು ಕೆಲವು ಟೀ ಮಾಡೋದು ಮತ್ತೆ ಇನ್ನೇನಾದ್ರೂ ಈ ಕನ್ಸಂಪ್ಷನ್ಗೆ ಉಪಯೋಗಿಸ್ಬೋದ ಅನ್ನೋದು ನೋಡ್ತಾ ಇದ್ದೀವಿ. ಇಪ್ಪನೇಳೆ ಎಲೆ ಬಗ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅದನ್ನೇ ನಾವು ಸ್ವಲ್ಪ ಈ ಫೋಡರ್ ಆಗಿ ಅಂದ್ರೆ ದನಗಳಿಗೆ ಈಗ ಉದಾಹರಣೆಗೆ ಒಂದು ಕುರಿ ಇರುತ್ತೆ ಅನ್ಕೊಳ್ಳಿ ಅಥವಾ ಮೇಕೆ ಇರುತ್ತೆ ಅನ್ಕೊಳ್ಳಿ, ನೀವು ಕುರ್ಕ್ ತಿಂಡಿ ಅದು ಇದು ಮಾಡ್ತಾರಲ್ವಾ, ಈ ಕುರಿಗೆಲ್ಲ ಸಿಗ್ತವೆ ಕುರ್ಕ್ ತಿಂಡಿಗಳು. ಆ ಕುರ್ಕ್ ತಿಂಡಿಗಳಲ್ಲಿ ಈ ಇಪ್ಪನೇಳೆ ಸೊಪ್ಪನ್ನ ಉಪಯೋಗಿಸ್ಬೋದ ಸ್ವಲ್ಪ, ಯಾಕೆಂದ್ರೆ ಪ್ರೋಟೀನ್ ಅಂಶ ತುಂಬಾ ಜಾಸ್ತಿ ಇರೋದ್ರಿಂದ ಈ ಮಲ್ಬರಿನಲ್ಲಿ ಇದನ್ನ ಪೌಡರ್ ಮಾಡಿ ಆ ಪೌಡರ್ನ ಒಂದು ಆ ಕುರ್ಕ್ ತಿಂಡಿನಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಆ ಒಂದು ಈ ಕುರುಕ್ ತಿಂಡಿನ ಮೇಕೆಗೋ ಅಥವಾ ಕುರಿಗೋ ಮಾಡ್ಬೋದಾ ಅಂತಕ್ಕಂಥದ್ದು ಪ್ರಯತ್ನಗಳು ಸಹ ನಡೀತಾ ಇದ್ದಾವೆ. ಈಗ ಸದ್ಯಕ್ಕೆ ಪ್ರಸ್ತುತಕ್ಕೆ ನಮಗೆ ಒಂದು ರೇಷ್ಮೆ ಎಲೆನ ಉಪಯೋಗಿಸಿ ಗೂಡು ಬೆಳೆಯೋದ್ರಿಂದ ದೇಶಕ್ಕೂ ತುಂಬ ಲಾಭ ಆಗುತ್ತೆ, ನಮ್ಮ ರೈತ ಬಾಂಧವರಿಗೂ ತುಂಬ ಏನೋ ಅನುಕೂಲಗಳಾಗುತ್ತೆ ಅಂತ ಅದನ್ನ ನೋಡ್ತಾ ಇದ್ದೀವಿ. ಇನ್ನು ಮುಂದೆ ಅದರ ಅವಶ್ಯಕತೆ ಇದೆ ಅಂದರೆ ನೋಡೋಣ ಮಾಡೋಣ. ಆಮೇಲೆ ಅದರಲ್ಲಿ ಈಗ ಕೆಲವು ಇಪ್ಪನೇಳೆ ತಳಿಗಳನ್ನು ನಾವು ಈ ಹಣ್ಣುಗೋಸ್ಕರನೇ ಅಭಿವೃದ್ಧಿ ಮಾಡಿದ್ದೀವಿ. ಅಂದರೆ ಅದರಲ್ಲಿ ಇಪ್ಪನೇಳೆ ಬೆಳೆಯೋದು ನೀವು ಗಿಡ ಅದರಲ್ಲಿ ಹಣ್ಣು ಬಿಡುತ್ತೆ, ಆ ಹಣ್ಣಲ್ಲಿ ಅದಕ್ಕೆ ಬೇರೆ ಬೇರೆ ತಳಿಗಳಿದ್ದಾವೆ, ಅದರಲ್ಲಿ ತಗೊಂಡು ವೈನು ಎಕ್ಸ್ಟ್ರಾಕ್ಟ್ ಮಾಡೋದು ಅಥವಾ ಅವೆಲ್ಲ ಕೆಲವು ಸಂಶೋಧನೆಗಳು ನಡೀತಾ ಇದ್ದಾವೆ. ಅದರ ಅವಶ್ಯಕತೆ ಬಂದಾಗ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡೋಣ ಗೌಡ್ರೆ. ಒಳ್ಳೇದು ಸರ್ವೇಶ್ ಮೂರ್ತಿಗಳೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ ಸರ್? ಪಾಂಡುಪುರ ತಾಲೂಕು ಅರಕಿಂಗೇರಿಯಿಂದ ಎಆರ್ ಕೃಷ್ಣಗೌಡ ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ ಕೃಷ್ಣಗೌಡ್ರೆ. ಸರ್ ಏನಿಲ್ಲ ಸರ್, ನಿಮ್ಮ ಸಂಚಿಕೆಗಳು ಬಹಳ ಕೇಳಿದ್ದೀನಿ. ಬಹಳ ಕೇಳಿದ್ರ? ಬಹಳ ಕೇಳಿದ್ದೀನಿ, ಬಹಳ ತುಂಬಾ ಸಂತೋಷವಾಗಿದೆ. ನಾನು ಒಬ್ಬ ಉಪ್ಪಿನಲ್ಲಿ ನೆಚ್ಚಿದ್ದೀನಿ. ವೆರಿ ಗುಡ್. ಹೇಳಿ ಸರ್. ನಮ್ಗೆ ಒಂದು ಮೆಸೇಜ್ ಗೊತ್ತಾಯ್ತು, 2030 ಚೈನನ್ನ ನಾವು ಹಿಂದಿಕ್ತೀವಿ ಅಂತ ಹೇಳ್ತಿದ್ರು. ಖಂಡಿತ ಅಲ್ವಾ? ಈಗ ತುಂಬಾ ಇಷ್ಟ ಆಯ್ತು ಸರ್ ನಂಗೆ. 2030 37,000 ಮೆಟ್ರಿಕ್ ಟನ್ ಅಷ್ಟು ಅಂದ್ರೆ ನಮ್ಮ ರೇಷ್ಮೆ ಇದರಿಂದ ಏನರಿಂದ ಇಪ್ಪನೇಳೆಯಿಂದ ವನ್ಯ ಬೇರೆ ಇದೆ ಅಂತ ಹೇಳಿದ್ರು. ಅಲ್ಲ ಇದು ಕೇಳಿ, ವನ್ಯ ಬೇರೆ ಇದೆ. ಈಗ ಚೈನಾದಲ್ಲಿ ರೇಷ್ಮೆ ಉತ್ಪಾದನೆ ದಿನೇ ದಿನೇ ದಿನೇ ಕಡಿಮೆ ಆಗೋಗ್ತಾ ಇದೆ. ವರ್ಲ್ಡ್ ಅಲ್ಲಿ 2 ಬೆಳೀತಾರ ಅಂತ ನಮ್ಗೆ ಗೊತ್ತು ಸರ್. ಹೌದಪ್ಪ, ಈ ಒಂದಕ್ಕೆ ಹೋಗ್ಬೇಕು ಅಂತ, ನೀವು ಒಂದಕ್ಕೆ ಹೋಗ್ಬೇಕು ಅಂತ ಅಲ್ವಾ? ಅದ್ ಕಂಡು ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ಒಂದಕ್ಕೆ ಹೋಗ್ತೀವಿ, ಇದಕ್ಕೆ ಆದಷ್ಟು ಜನ ಸಪೋರ್ಟ್ ಕೊಟ್ರೆ ನಾವು ಚೈನಾನ ಮೀರ್ತೀವಿ ಅನ್ನೋದು ನಮ್ಗೆ ತುಂಬಾ ಬಯಕೆ ಇದೆ. ಖಂಡಿತ ಮಾಡೋಣ. ನಾನೊಬ್ಬ ಚಿಕ್ಕ ಬೆಳೆಗಾರ ಅಷ್ಟೇನೆ, ಅದು ಬಹಳ ತೃಪ್ತಿ ಪಡ್ತೀನಿ ಸರ್ ಇದರಲ್ಲಿ. ಒಳ್ಳೇದು ಗೌಡ್ರೆ. ಸರಣಿ ನಿಮ್ಗೆ ಅನುಕೂಲ ಆಗಿದೆಯಾ? ನಾವು ಅನುಕೂಲ ಆಗಿದೆ ಸರ್, ಇವತ್ತು ಮಾಡ್ಕೊ ಬಂದಿದ್ದೆ ಸರ್ ರಾಮನಗರಕ್ಕೆ ಹೋಗ್ಬಿಟ್ಟೆ. 750 ರೂಪಾಯಿ ಸಿಗ ಸರ್, ತುಂಬಾ ಇಷ್ಟಪಡ್ತಿದ್ದೀನಿ ಸರ್ ನಾನು. ಹಿಂಗೆ ಬೆಳಿಲಿ ನಮ್ಮ ರೈತ, ಇನ್ನೂ ಒಳ್ಳೇದಾಗಲಿ ಅಂತ ಬಹಳ ಇಷ್ಟಪಡ್ತೀನಿ ಸರ್. ಒಳ್ಳೇದು ಕೃಷ್ಣಗೌಡ್ರೆ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ನಾನು ಹುಣಸೂರಿಂದ ಸುರೇಶ್ ಅಂತ. ಹೇಳಿ ಸುರೇಶ್. ಅಧಿಕಾರಿಗಳಿಗೆ ನಿಮ್ಗೆಲ್ಲ ನಮಸ್ಕಾರ ಸರ್. ಪ್ರತಿ ಮಂಗಳವಾರ ರೇಷ್ಮೆ ಐಸರಿ ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬರ್ತಿತ್ತು ಸರ್. ಇದು ನಡೀತಾ ಇತ್ತು ನನಗೆ ಕಾರ್ಯಕ್ರಮ 54 ಕಂತು. ಇದರಿಂದ ಎಲ್ಲಾ ಜನ ನಮ್ಮ ಅನುಕೂಲ, ಎಲ್ಲಾ ಜನ ರೈತರಿಗೆ ಅನುಕೂಲ ಆಗೈತೆ. ಈ ಕೊನೆ ಈ ವಾರದ ಮುಗಿ ತಿಂಗಳು ಕೊನೆ ಇದರಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊತೇನೆ ಸರ್. ಲಾಸ್ಟ್ ಆಗ್ಬೋದಪ್ಪ, ಮಾಡ್ತೀವಿ. ಅಧಿಕಾರಿಗಳ ಅಭಿನಂದನೆಗಳು. ತುಂಬಾ ಸಂತೋಷ. ಒಳ್ಳೇದು ಒಳ್ಳೇದು ಸುರೇಶ್ ಅವರ ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ. ಯಾರು, ಎಲ್ಲಿಂದ ಮಾತಾಡ್ತೀರಾ ಸ್ವಾಮಿ? ನಂಜನಗೂಡಿಂದ ವೆಂಕಟೇಶ್ ಅಂದ್ಬಿಟ್ಟು, ನೀಲಕಂಠ ನಗರದಿಂದ. ಒಳ್ಳೆ ಕಾರ್ಯಕ್ರಮ ರೈತರು ಬಡವರು ಬಡವರು ಕೇಳ್ಕೊಬೇಕು ಅಂದ ಅಧಿಕಾರಿ ನೀವು ಕೆಲಸ ಮುಗಿಸೋರು ನಡೆಸ್ಕೊಡ್ತೀರ. ನಿಮ್ಗೆ ಎಷ್ಟು ನಮಸ್ಕಾರ ಮಾಡಿದ್ರು ತೀರಲ್ಲ ಸ್ವಾಮಿ. ಒಳ್ಳೇದಾಗ್ಲಿ ಸ್ವಾಮಿ. ಬೇರೆ ಕರೆ ಸಿಕ್ಲೆ ಒಳ್ಳೇದಾಗ್ಲಿ ಸ್ವಾಮಿ ನಿಮ್ ಕಾರ್ಯಕ್ರಮಗಳಿಗೆ. ಆಯ್ತು ಆಯ್ತು ವೆಂಕಟೇಶ್ ಅಣ್ಣ, ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ. ಆಯ್ತು ಸ್ವಾಮಿ. ಒಳ್ಳೊಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತೀರಲ್ಲ, ಅಷ್ಟು ಸಂತೋಷ ಸ್ವಾಮಿ. ನಮ್ಗೆ ರೈತರು ಬಡವರು ಸಾಲ ಮಾಡ್ಕೊಂಡು ಮಾಡ್ಬೋದು ಅಂತ ಕಾರ್ಯಕ್ರಮಗಳು ನಡೆಸ್ಕೊಡ್ತೀರಿ ಬಗ್ಗೆ. ಆಯ್ತು ಆಯ್ತು ವೆಂಕಟೇಶ್, ಥ್ಯಾಂಕ್ ಯು. ನಮಸ್ಕಾರ. ಆಯ್ತು ಸರ್. ಒಳ್ಳೇದು. ನಮಸ್ಕಾರ ನಮಸ್ಕಾರ ಸರ್. ಎಲ್ಲರೂ ಸರಣಿ ಕಾರ್ಯಕ್ರಮ ಬಹಳ ಅನುಕೂಲ ಆಯಿತು, ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ಕಾರ್ಯಕ್ರಮಗಳನ್ನು ಹೀಗೆ ಮುಂದುವರಿಸಿದ್ರೆ ನಾವು ಏನು ನಂಬರ್ ಒನ್ ಆಗೋದಕ್ಕೆ ನಮ್ಮ ಕಾರ್ಯಕ್ರಮನೂ ಕೂಡ ಒಂದು ಕೊಡುಗೆ ಕೊಡ್ಬೋದೇನೋ ಅಂತ ಅನಿಸುತ್ತೆ. ನಿಮ್ಮ ಸಂಸ್ಥೆಯಲ್ಲಿ ಮುಂದಿನ ದಿನದಲ್ಲಿ ಏನೆಲ್ಲ ಹೊಸ ಹೊಸ ಬದಲಾವಣೆಗಳಾಗಬಹುದು ಡಾಕ್ಟರ್ ಗಾಂಧಿದಾಸ್ ಅವರೇ? ಒಂದು ದೂರವಾಣಿ ಕರೆ ಇದೆ, ಅದಕ್ಕೆ ಉತ್ತರಿಸ್ಬಿಟ್ಟು ನೀವು ನಿಮ್ಮ ಉತ್ತರವನ್ನು ಹೇಳಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಾ? ಎಲ್ಲರಿಗೂ ನಮಸ್ತೆ ಸರ್, ನಂಜುಗೂಡಿಯಿಂದ ಮಹೇಶ್ ಮಾತಾಡ್ತಿದ್ದೀನಿ. ಹೇಳಿ ಮಹೇಶ್ ಅವರೇ. ಸರ್, ನನಗೆ ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ರೇಷ್ಮೆಯಿಂದ ತಯಾರಾಗುವಂತ ವಸ್ತ್ರಗಳು ಯಾವುವು ಅಂತ ಏನಾದ್ರು ಮಾಹಿತಿ ಸಿಗ್ಬೋದಾ ಸರ್? ಎಲ್ಲಾ ವಸ್ತ್ರಗಳು ತಯಾರಾಗ್ತಾ ಇದಾವಲ್ಲ, ಈಗ ಸೀರೆ ತಯಾರಾಗ್ತಾ ಇದೆ, ನಿಮ್ ಸಿಲ್ಕ್ ಶರ್ಟ್ ಪೀಸ್ ತಯಾರಾಗ್ತಾ ಇದೆ, ಈ ಫರ್ನಿಶಿಂಗ್ಸ್ ತಯಾರಾಗ್ತಾ ಇದೆ, ಎಲ್ಲಾ ಬಟ್ಟೆನೂ ತಯಾರಾಗ್ತಾ ಇದೆ, ಕಾರ್ಪೆಟ್ ತಯಾರಾಗ್ತಾ ಇದೆ. ಎಲ್ರು ಗೊತ್ತಿರ್ತದೆ ಇವತ್ತಿನ ಜನರೇಷನ್ಗೆ ರೇಷ್ಮೆ ತಯಾರಾಗಂತ ಬಟ್ಟೆಗಳೇ ಯಾವ್ದು ಅಂತಾನೆ ಗೊತ್ತಾಯ್ತಲ್ಲ. ಎಲ್ಲಾ ಬರೀ ಜೀನ್ಸ್ ಅದು ಇದು ಅಂತ ಮಾರು ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಸರ್ ಎಲ್ಲ ನೀವು ಒಂದೊಂದ್ ತಗೊಂಡೋಣ ಅಂತಲ್ಲ ಮಹೇಶ್ ಅವರೇ? ಹೌದು ಸರ್, ಹೌದು ಸರ್, ಯಾವ್ದೋ ಒಂದ್ ತಗೋಣ ಸರ್, ಎಲ್ಲ ತಗೊಳಕ್ ಶಕ್ತಿ ಇಲ್ಲ. ಆಯ್ತು ಆಯ್ತು ಮಹೇಶ್. ಈ ನೆಲೆಯಲ್ಲಿ ಸಿಲ್ಕ್ ಫ್ಯಾಕ್ಟರಿ ಯಾವ್ದಾರ ಒಂದ್ ಕಾರ್ಯಕ್ರಮ ಕೊಡಿ ಸರ್ ಅದೇ ರೀತಿ. ಆಯ್ತು ಆಯ್ತು, ಮಾಡುವ. ನಮಸ್ತೆ ನಮಸ್ತೆ ನಮಸ್ತೆ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ನಮಸ್ತೆ ಸರ್, ನಾವು ಮಂಡ್ಯ ತಾಲೂಕು ದುಡ್ಡ ಹೋಬಳಿ ಉದಿಕೆರೆ ಕೊಪ್ಪಳಿಂದ ಚಂದ್ರು ಅಂತ. ಹೇಳಿ ಚಂದ್ರು ಅವರು. ಸರ್, ಈ ರೇಷ್ಮೆ ಈ ಕಾರ್ಯಕ್ರಮ ಒಳ್ಳೆ ಚೆನ್ನಾಗಿ ಮೂಡಿ ಬರ್ತದೆ ಸರ್. ಅದರಲ್ಲಿ ಹಲವಾರು ವಿಶೇಷ, ರೇಷ್ಮೆ ಹುಳಿನಿಂದ ಎಣ್ಣೆ ತೆಗೆದು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂದ ಸರ್. ಎಷ್ಟು ನಮ್ಗೇನು ಗೊತ್ತೇ ಇರಲಿಲ್ಲ ಸರ್, ಈ ರೀತಿ ತೆಗಿತಾರೆ ರೇಷ್ಮೆ ಹುಳಿನಲ್ಲಿ ಅಂತ. ನಮ್ಮ ಹಳ್ಳಿ ಕಡೆ ಹುಳ ಹೊಂಟೋದ್ರೆ ಎಲ್ಲಾನು ಗಾಡಿ ತುಂಬಿ ಸಿಪ್ಪೆ ಕೆಡ್ಬಿಡ್ತೀವಿ ಸರ್. ಇದು ಹೇಳ್ದಾಗ್ಲಿ ಗೊತ್ತಾದದ್ದು ಸರ್ ಎಲ್ಲ ಆಯ್ತು ಅಂತ. ಹಾಗಾಗಿ ಆಮೇಲೆ ಈ ಉಪ್ಪು ನೇರಳೆ ಹಣ್ಣಿಗೂ ಬೇಡಿಕೆ ಬರ್ತದೆ ಅಂತ ಆ ಕಾರ್ಯಕ್ರಮ ಒಂದ್ ದಿವಸ ಪ್ರಸಾರ ಆಗಿತ್ತು ಸರ್. ಅದು ಉಪ್ಪು ನೇರಳೆ ಹಣ್ಣನ್ ಬಗ್ಗೆನು ತಿಳಿಸ್ಕೊಟ್ರು ಅವ್ರದು ಕಾರ್ಯಕ್ರಮ, ಅದು ಚೆನ್ನಾಗಿತ್ತು ಸರ್. ನನ್ಗೆ ಉಪ್ಪನೇರಳೆ ಹಣ್ಣಿನ ಗಿಡಗಳು ಬೇಕು ಸರ್ ಅಷ್ಟೇ ಸರ್. ಹಣ್ಣಿನ ಗಿಡಗಳು ಈಗ ಕೆಲವು ತಳಿಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ, ಅದು ನಿಮಗೆ ಸಿಗುತ್ತೆ. ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಸಿಗಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ. ಅದನ್ನ ತಗೊಂಡು ನೀವು ಮಾಡ್ಬೋದು, ಮಾಡೋಣ. ಅಲ್ಲಿ ನಮ್ದೊಂದು ಹೊಸೂರ್ ಅಂತ ಇದೆ, ಸಿ ಎಸ್ ಜಿ ಆರ್ ಸಿ ಹೊಸೂರಲ್ಲಿ, ಅಲ್ಲಿ ಕೆಲವು ತಳಿಗಳನ್ನ ನಾವು ಅಭಿವೃದ್ಧಿ ಪಡಿಸಿದೀವಿ. ಅದು ಇನ್ನೂ ಸ್ವಲ್ಪ ಸಂಶೋಧನೆ, ಯಾಕೆಂದ್ರೆ ಮಣ್ಣಿಗೆ ಹಣ್ಣಿಗೆ ಮೊದಲು ಬೇಡಿಕೆ ಬರ್ಬೇಕಲ್ಲ, ಆಮೇಲೆ ನಿಮ್ಗೆ ಮೊದಲು ಗಿಡ ಕೊಟ್ಬಿಟ್ಟು ಹಣ್ಣು ಬೆಳೆಸ್ಬಿಟ್ಟು ಹಣ್ಣು ತಗೊಳ್ಳಿ ಅಂತಂದ್ರೆ ಕಷ್ಟ ಆಗುತ್ತಲ್ವಾ? ಅದಕ್ಕೆ ಮೊದಲು ಹಣ್ಣನ್ನ ನಾವು ಮನೆ ಹತ್ರ ಅವ್ರು ತಿನ್ನಕ್ ಹಾಕತ್ತ ಹಾಕೊಳ್ಳೋಣ. ಹಾಕ ಬನ್ನಿ ಬನ್ನಿ ಬನ್ನಿ, ಸಿ ಎಸ್ ಜಿ ಆರ್ ಸಿ ಹೊಸೂರ್ ಅಂತ ಇದೆ, ಅಲ್ಲಿ ವ್ಯವಸ್ಥೆ ಮಾಡೋಣ. ಈಗ ಕೆಲವು ಬೆಲ್ಲ ತಳಿನಲ್ಲೂ ಬರುತ್ತೆ, ಬಟ್ ಅದು ಹಣ್ಣಿನ ಇಳುವರಿ ಜಾಸ್ತಿ ಬರಬೇಕಲ್ವಾ? ಹಣ್ಣುಗೋಸ್ಕರನೇ ನಾವು ತಳಿನ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಆ ತಳಿ ಹಾಕೊಳ್ಬೇಕಾಗತ್ತೆ, ನೀವು ವ್ಯವಸ್ಥೆ ಮಾಡೋಣ. ಮೊದ್ಲು 93ರಲ್ಲಿ ಅವಾಗ ಬತ್ತಿತ್ತು ಸರ್ ಆ ತಳಿಗಳಲ್ಲಿ, ಇವಾಗ V1 ಬಂದ್ಮೇಲೆ ಈ ತಳಿಲಿ ಬರಲ್ಲ. V1 ಅಲ್ಲಿ ಬರಲ್ಲ, ಇನ್ನೊಂದು G4 ಅಂತ ಇದೆ, ಅದ್ರಲ್ಲಿ ಬರುತ್ತೆ. V1 ಅಲ್ಲೆಲ್ಲ ಗಂಡು ಹೂವ ಬಿಡುತ್ತೆ. ಹೌದು ಸರ್, ಅದರಲ್ಲಿ ಸಿಗಲ್ಲ, ಇನ್ G4 ಅಂತ ಇದೆ. ಇದಕ್ಕೋಸ್ಕರನೇ ನಾವು ತಳಿನೇ ಅಭಿವೃದ್ಧಿ ಮಾಡ್ತಾ ಇದೀವಿ. ಫ್ರೂಟ್ ಟೀಲ್ಡಿಂಗ್ ವೆರೈಟೀಸ್ ಅಂದ್ಬಿಟ್ಟು ಹಣ್ಣುಗೋಸ್ಕರನೇ ನಾವು ತಳಿಗಳನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ. ಹೌದು ಸರ್, ಸಾಲ ಹಿಡ್ಕ ತಿನ್ನುವ ಸರ್ ಕಿತ್ಕೊಂಡು ಜಮೀನಲ್ಲಿ. ಹಾ, ಮಾಡೋಣ ಮಾಡೋಣ ಮಾಡೋಣ. ಅಲ್ಲ, ಮುಂಚೆ ತಿಂತಾ ಇದ್ವಿ ಅಂತ ಹೇಳ್ತಾ. ಆಯ್ತು, ಆಗ್ಲಿ ಚಂದ್ರು, ನಮ್ಮ ಸಮಾರೋಪ ಸಮಾರಂಭಕ್ಕೆ ಬಂದ್ಬಿಡಿ. ಹಾ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸಾಧ್ಯ ಆದ್ರೆ ಗಿಡನ ಕೊಡಿಸ್ಬಿಡಮ್ಮ ನಿಮ್ಗೆ. ಆಯ್ತು ಚಂದ್ರು, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ನನ್ನ ಹೆಸರು ವಸಂತ್ ಕುಮಾರ್ ಅಂತ. ಚಾಮರಾಜನಗರ ಡಿಸ್ಟ್ರಿಕ್ಟ್ ಅರಳೀಕಟ್ಟೆ ಅವರು. ಹೇಳಿ ವಸಂತ್ ಕುಮಾರ್. ತುಂಬಾ ಚೆನ್ನಾಗಿದೆ ಸರ್ ಪ್ರೋಗ್ರಾಮು, ರೇಷ್ಮೆ ಐಸಿರಿ ಅಂತ. ನಾವು ರೆಗ್ಯುಲರ್ ಆಗಿ ಮಂಗಳವಾರ ರೆಗ್ಯುಲರ್ ಆಗಿ ಕೇಳ್ತಾನೆ ಇರ್ತೀವಿ. ಒಳ್ಳೆ ಇನ್ಫಾರ್ಮೇಶನ್ ಗಳು ಬಂತು, ಕಂಟಿನ್ಯೂ ಮಾಡ್ಬೇಕು ಅನ್ನೋದನ್ನ ಕೇಳ್ಕೊಂತ ಇದೀನಿ ಸರ್. ಕಂಟಿನ್ಯೂ ಮಾಡಿ ಅಂತಾರೆ ಸಾಹೇಬ್ರೆ ಗಾಂಧಿದಾಸ್ ಅವರು. ನಾವು ಮಾಡ್ತೀವಿ ನೆಕ್ಸ್ಟ್ ಇಯರ್, ಪ್ರತಿಯೊಂದು ಇಯರ್ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತೀವಿ. ನಮ್ಮ ಕೊಳೆಗಳ ಎಡಿಯಸ್, ಸರಿತಾ ಮೇಡಮ್, ಸುಮಾರು ವಿಜ್ಞಾನಿಗಳೆಲ್ಲ ಮಾತಾಡಿದ್ರು. ನಮ್ಗೆ ತುಂಬಾ ಇಂಟ್ರೆಸ್ಟ್, ತಂದೆ ಈಗಲಿಂದ ವಯಸ್ಸಿನಿಂದ ಮಾಡ್ತಾ ಇದಾರೆ, ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದರಿಂದಾಗಿ ತುಂಬಾ ಇಂಟ್ರೆಸ್ಟ್ ಆಗಿದೆ, ಇನ್ನು ಚೆನ್ನಾಗಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಬೆಳಿರಪ್ಪ, ಚೆನ್ನಾಗಿ ಬೆಳಿರಿ. ನಮ್ಮೂರಲ್ಲೂ ಒಂದ್ 12 ಬೆಳೆಗಾರರು ಇದಾರೆ, ಇದೆಲ್ಲ ಪ್ರೋಗ್ರಾಮ್ ಗಳೆಲ್ಲ ಕೇಳ್ಕೊಂಡು ಒಳ್ಳೆ ರೇಟ್ ಇದೆ ಅಂತ. ಅದರಿಂದಾಗಿ ಇದೊಂದು ಇನ್ಫಾರ್ಮೇಶನ್ ಚೆನ್ನಾಗಿದೆ, ಕಂಟಿನ್ಯೂ ಮಾಡಕ್ಕೆ ಕೇಳ್ಕೊಂತ ಇದೀನಿ. ಬನ್ನಿ ನಮ್ಮ ಸಮಾರೋಪ ಸಮಾರಂಭಕ್ಕೂ ಬನ್ನಿ. ಸರಿ ಸರ್, ಆಯ್ತು. ಯಾವಾಗ ಸರ್ ಡೇಟ್? ಅದೇ ಹೇಳ್ತಿದೀವಿ, ಆಕಾಶವಾಣಿನಲ್ಲೇ ಅನೌನ್ಸ್ ಮಾಡ್ತೀವಿ. ಸರಿ ಸರ್, ಸರಿ ಸರ್, ಬನ್ನಿ ಬನ್ನಿ, ದಯವಿಟ್ಟು ಬನ್ನಿ. ವಸಂತ್ ಕುಮಾರ್, ರೇರಿಂಗ್ ಹೌಸ್ ಅಲ್ಲಿ ಒಂದು ಎಫ್ ಎಂ, ಮನೇಲೂ ಒಂದು ಎಫ್ ಎಂ ಇಟ್ಕೊಂಡಿದೀವಿ ಇದಕ್ಕೋಸ್ಕರನೇ. ಒಳ್ಳೇದಲ್ವಾ, ಅದನ್ನೇ ಲಿಸನ್ ಮಾಡೋದು ಟಿವಿಯಲ್ಲಿ ಅಷ್ಟೊಂದು ಇದಾಗಲ್ಲ ನಮ್ಗೆ. ಒಳ್ಳೇದು, ಒಳ್ಳೇದು, ಒಳ್ಳೇದು, ಒಳ್ಳೇದು, ಸಂತೋಷ ಆಯ್ತು ಸರ್. ತುಂಬಾ ಥ್ಯಾಂಕ್ಸ್ ಸರ್, ಬಹಳ ಸಂತೋಷ ಆಯ್ತು ನಿಮ್ ಮಾತು ಕೇಳಿ, ನಮಗೂ ಸಂತೋಷ ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ಧನ್ಯಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ತೆ. ಯಾರು, ಎಲ್ಲಿಂದ ಮಾತಾಡ್ತೀರಿ? ಚನ್ನಕೇಶವ, ಕೇಶಟ್ಟಳ್ಳಿ ಶ್ರೀರಂಗಪಟ್ಟಣ ತಾಲೂಕು. ಹೇಳಿ ಚನ್ನಕೇಶವ. ಸರ್, ಸಿಎಸ್ಆರ್ಟಿ ಸಂಸ್ಥೆಗೆ ಒಂದು 3 ಕೋರಿಕೆಗಳು. ಕೇಳಿ ಕೇಳಿ. ಒಂದನೇದು, ಪ್ಲಾಸ್ಟಿಕ್ ಚಂಡಿಕೆ ಇದೆ ಅಲ್ಲ ಸರ್, ಅದು ಇನ್ನೂ ಸುಧಾರಿಸ್ಬೇಕು. ಅದು ಬೇರೆ ಮೆಟೀರಿಯಲ್ ಅಲ್ಲಿ ಮತ್ತೆ ಬೇರೆ ಡಿಸೈನ್ ಅಲ್ಲಿ ಅದನ್ನ ಇಂಪ್ರೂವ್ ಮಾಡ್ಬೇಕು, ಈಸಿಯಾಗಿ ರೈತರು ಕ್ಲೀನ್ ಮಾಡೋಂಗೆ ಆಗ್ಬೇಕು. ಈಸಿ ಈಗಿರೋ ಪ್ಲಾಸ್ಟಿಕ್ ಚಂಡಿಕೆ ಕ್ಲೀನ್ ಮಾಡೋದೇ ಕಷ್ಟ ಆಗ್ತಿದೆ. ಇನ್ನೊಂದು, ಎರಡನೇದು, ಹೊಸ ಹೊಸ ರೇಷ್ಮೆ ಗೂಡಿನ ತಳಿಗಳ ಕೊಟ್ಟಿದ್ದೀರಾ, ಆದ್ರೆ ನಮ್ಗೆ ಈಸಿಯಾಗಿ ಸಿಗಲ್ಲ. ನಾವು ಯಾವ್ದೇ ಸಿಗಾಗ ಸಿಗೋ ಅದನ್ನ ನಮ್ ಬೇಕಾದ ನಿಮ್ಮ ಹೊಸ ರೇಷ್ಮೆ ಗೂಡಿನ ತಳಿಗಳು ಸಿಗ್ಬೇಕು. ಯಾವ್ದು, ಚಾಮರಾಜ, ಜೈನ್ ಚಾಮರಾಜ, ಜೀಲೆವನ್ನು ನಿಮ್ಮ ಸಿಎಸ್ಆರ್ಟಿ ಸಂಸ್ಥೆಯಲ್ಲಿರೋ ಸಿಎಸ್ಸಿನಲ್ಲಿ ಹೋದನ್ನ ಕೇಳಿದ್ದ ತಳಿ ಸಿಗ್ಬೇಕು. ಮತ್ತೆ ಇನ್ನೊಂದು ಹಿಪ್ನಳ್ಳೆ ತಳಿ ಇದೆ ಸರ್, ಅದು ಬೇಸಿಗೆನಲ್ಲಿ ಜ್ವರ ಬರುತ್ತೆ ಸೊಪ್ಪು, ವಿಂಟರ್ ರೈನಿ ಸೀಸನ್ ಅಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ, ಆ ಸೀಸನ್ ಅಲ್ಲೂ ಚೆನ್ನಾಗಿ ಬರುವಂತ ತಳಿ ಮಾಡ್ಬೇಕು ಸರ್ ನೀವು. ಧನ್ಯವಾದಗಳು. ನಾವು ನಮ್ಮ ಸಂಸ್ಥೆಯಿಂದ ಹೊಸ ಹೊಸ ತಳಿಗಳು ನಾವು ಬಿಡುಗಡೆ ಮಾಡಿದ್ವಿ. V1 ಬಿಟ್ಟು MSG2, AGB8, ಆ ಥರ ಮಲ್ಬರಿ ಹಿಪ್ನೀರಲ್ಲೇ ತಳಿಗಳು ಸಿಗ್ತಾ ಇದ್ದಾವೆ. ಎಲ್ಲ ಸಮ್ಮರಲ್ಲೇ ಚೆನ್ನಾಗಿ ಬರುತ್ತೆ, ವಿಂಟರಲ್ಲಿ ಚೆನ್ನಾಗಿ ಬರಲ್ಲ ಸರ್. ಅದು ಹೇಳ್ತೀನಿ, ಇದು ಎಲ್ಲ ಗಿಡಗಳ ಲಕ್ಷಣ ಅಲ್ವಾ ಗೌಡ್ರೆ? ಈಗ ಚಳಿ ಇರೋದ್ರಿಂದ ಸ್ವಲ್ಪ ಸೊಪ್ಪಿನ ಇಳುವರಿ ಕಡಿಮೆನೇ ಇರುತ್ತೆ ಅಲ್ವಾ, ಅದೇ ಬೇಸಿಗೆನಲ್ಲಿ ಅದು ಜಾಸ್ತಿ ಆಗಿರುತ್ತೆ. ಈಗ ನಮಗೆ ಸರಾಸರಿ ಒಂದು V1 ಮಲ್ಬರಿ ವೆರೈಟಿ ಹಾಕ್ಕೊಂಡಿದ್ದೀರಾ ಅಂದರೆ 1 ಎಕರೆಗೆ 1 ವರ್ಷಕ್ಕೆ 20,000 kg ಸೊಪ್ಪಿನ ಇಳುವರಿ ಬರುತ್ತೆ ಅಲ್ವಾ. ಅದಕ್ಕಿಂತ ಮೇಲಾಗಿ ಕೆಲವು ಇನ್ನೂ ಈಗ ಕೆಲವು ಈ ಭೂಮಿಯಲ್ಲಿ ಸತ್ವ ಇರ್ದಲೇ ಇರೋದು, ಸ್ವಲ್ಪ ನೀರಿನ ಸಮಸ್ಯೆ ಇರೋದು ಅಂತ, ಆ ಒಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಕೆಲವು ತಳಿಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಮತ್ತು ಇನ್ನೊಂದು, ಇನ್ನೂ ಚೆನ್ನಾಗಿ ನಿಮಗೆ ಎಲ್ಲ ಸೌಕರ್ಯ ಇದೆ ಅಂದರೆ ಇನ್ನೊಂದು G4 ಅಂತಕ್ಕಂಥ ಒಂದು ವೆರೈಟಿ ಇದೆ. ನಿಮಗೆ ಯಾವ ಥರ ಅಷ್ಟು ಚೆನ್ನಾಗಿ ಬರಲ್ಲ. ಹೌದೌದೌದು, ಎಲ್ಲ ಗಿಡನೂ ಅಷ್ಟೇ. ನೀವು ಯಾವ ಪ್ರತಿ ಹಿಪ್ನೇಳೆ ಗಿಡ ಅಂತಾನೆ ಅಲ್ಲ, ಯಾವ ಗಿಡ ಆದರೂ ನಿಮ್ಗೆ ಆ ಸಮಸ್ಯೆ ಇದ್ದೇ ಇರುತ್ತೆ. ನಮಗೆ ವರ್ಷಕ್ಕೆ ಸರಾಸರಿ ಇಳುವರಿ ಎಷ್ಟು ಬರುತ್ತದೆ ಅಂತಕ್ಕಂಥದ್ದೇ ಮುಖ್ಯ. ಆಮೇಲೆ ಇನ್ನು ಪ್ಲಾಸ್ಟಿಕ್ ಚಂದ್ರಿಕೆ ಹೋದ್ರೆ ಈಗ ಸದ್ಯಕ್ಕೆ ಅದು ಉತ್ತಮವಾಗಿ ಇರತಕ್ಕಂಥದ್ದು ನಿಮ್ಮ ಪ್ಲಾಸ್ಟಿಕ್ ಚಂದ್ರಿಕೆ, ಅದನ್ನ ನೀವು ತೊಳಿಬೇಕು. ಅದೇ ಕ್ಲೀನ್ ಮಾಡ್ಬೇಕು ಅಂದ್ರೆ ಏನ್ರಲ್ಲಿ ಕ್ಲೀನ್ ಮಾಡ್ಬೇಕು ಅಂದ್ರೆ ಈಗ ಬ್ಲೀಚಿಂಗ್ ಪೌಡರ್ಲೇ ಕ್ಲೀನ್ ಮಾಡ್ಕೊಳ್ಬೇಕು ಅದನ್ನ. ಪ್ರತಿ ತಿಂಗಳು ಬ್ಲೀಚಿಂಗ್ ಯೂಸ್ ಮಾಡೋಕೆ ಕಷ್ಟ. ಹಲೋ, ಹೇಳಿ ಸರ್, ಉತ್ತರ ಹೇಳಿ. ಇಲ್ಲ, ಮುಂದಿನ ದೂರವಾಣಿ ಕರೆ ಇದೆ, ಮಾತಾಡ್ಬೋಣ. ನಮಸ್ತೆ ಆಕಾಶವಾಣಿ. ಇದು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸರ್, ಉತ್ತರ ಏನ್ ಹೇಳ್ತೀರಾ ಹೇಳಿದ ಪ್ರಶ್ನೆ. ಈಗ ಜನಗಳು ಜಾಸ್ತಿ ಅದನ್ನ ನಾವು ಏನು ಮಾಡ್ತಾ ಇದ್ದೀವಿ ಅದು ಪ್ರಚಲಿತವಾಗಿರ್ತಕ್ಕಂಥ ಒಂದು ವಿಧಾನ. ಇನ್ನೊಂದು ನಮಗೆ ರೋಟ್ರಿ ಮೌಂಟೇಜಸ್ ಅಂತ ಇದೆ, ಅದು ಸ್ವಲ್ಪ ಪ್ರೋಸೆಸ್ಸು ಕಂಬರ್ಸಮ್ಮು, ರೈತರಿಗೆ ಅದು ಅಷ್ಟು ಅಳವಡಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಇವರು ರೈತರಿಗೆ ನಮ್ಮ ತೊಳೆಯೋದೇ ಕಷ್ಟ ಅಂತಂದರೆ ಅದನ್ನು ನಾವು ತುಂಬ ಸುಲಭವಾದಂತಹ ರೀತಿಯಲ್ಲಿ ನಾವು ಅದು ತೊಳೆಯೋದಕ್ಕೆ ಅದಕ್ಕೆ ಕಟ್ಟೋದಕ್ಕೆ ಕೆಲವು ಡಿವೈಸಸ್ಗಳನ್ನು ನಾವು ಮಾಡಿದ್ದೀವಿ. ಈಗ ಬ್ಲೀಚಿಂಗ್ ಪೌಡ್ರ್ ಸೊಲ್ಯೂಷನಲ್ಲಿ ನಾವು ಅದನ್ನು ತೊಳ್ಕೊಳ್ಬೋದು. ಬ್ಲೀಚಿಂಗ್ ಪೌಡ್ರ್ ಸೊಲ್ಯೂಷನ್ ಅಂದರೆ ಒಂದು 2% ಬ್ಲೀಚಿಂಗ್ ಪೌಡ್ರ್ ಸೊಲ್ಯೂಷನಲ್ಲಿ ಅದನ್ನು ಕಟ್ಟಿಬಿಟ್ಟು ಅದನ್ನು ಹದ್ದಿ ಆಮೇಲೆ ಒಳ್ಳೆ ನೀರಿನಲ್ಲಿ ತೊಳೆದು ಇಟ್ಕೊಳ್ಬೋದು. ಇನ್ನು ಗೂಡಿನ ತಳಿ ಬಂದರೆ ಇವತ್ತು ನಾವು ಈ ಬಯೋಲ್ಟೈನ್ ದ್ವಿತಳಿಯ ಡಬಲ್ ಹೈಬ್ರಿಡ್ ಅಂತ ಇದೆ, ಅದು ಸುಮಾರು ನಿಮಗೆ 70-80 ಕೆಜಿ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಅದಕ್ಕಿದೆ. ಸೊ ಅಷ್ಟನ್ನು ನಾವು ರೈತರು ಏನು ಇರತಕ್ಕಂಥ ತಳಿಗಳನ್ನು ಉಪಯೋಗಿಸ್ಕೊಂಡು ಒಂದು ಉತ್ತಮವಾದಂತಹ ಗೂಡಿನ ಇಳುವರಿನ ಪಡ್ಕೊಳ್ಳಿ ಅಂತ ನಾನು ಅಂತಿಮವಾಗಿ ಹೇಳ್ಬಿಡಿ ಗಾಂಧಿದಾಸ್ ಅವರೇ ತಮ್ಮ ವಿಚಾರ ತುಂಬ ಚುಟುಕಾಗಿ ಮುಗಿಸ್ಬಿಡಿ, 1 ನಿಮಿಷದಲ್ಲಿ ಸಮಯ ಇಲ್ಲ. ಬಹಳ ಸಂತೋಷ, ನಮ್ಮ ರೈತರು ಸೆರಿಕಲ್ಚರ್ ರೈತರುಗಳು ತುಂಬ ಹೆಲ್ಪ್ ಆಗಿದೆ ಈ ಪ್ರೋಗ್ರಾಮ್.